ಚೆಂಡು ಹೂವಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೋಮನಹಳ್ಳಿಯ ಕೃಷಿಕ ಎನ್ ತಿಮ್ಮಣ್ಣ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚೆಂಡು ಹೂವಿನ ಕೃಷಿ ಬಗ್ಗೆ ಮಾತಾಡ್ತಾ ಇದೀವಿ. ಈ ಒಂದು ಚೆಂಡು ಹೂವಿನ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೋಮನಹಳ್ಳಿಯ ಪ್ರಗತಿಪರ ಕೃಷಿಕರಾದಂತಹ ಎನ್ ತಿಮ್ಮಣ್ಣ ಅವರು. ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ತಿಮ್ಮಣ್ಣ ಅವರೇ. ನಮಸ್ತೆ. ತಿಮ್ಮಣ್ಣ ಅವರೇ, ಈ ಒಂದು ಚೆಂಡು ಹೂವಿನ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರ? ನಾವು ಸುಮಾರು ಒಂದು 8 ವರ್ಷದಿಂದ ಮಾಡ್ತಿದ್ವಿ. ಈ ಚೆಂಡು ಬೆಳಿಬೇಕಂತ ಯಾಕೆ ಅನಿಸುತ್ತೆ ನಿಮ್ಗೆ? ಅದರಿಂದ ನಮಗೆ ಆದಿಕ ಜಾಸ್ತಿ ಇದೆ. ನಾವು ಮೆಕ್ಕೆಜೋಳ ಹಾಕಿದ್ರೆ ಖರ್ಚು ಜಾಸ್ತಿ ಇದೆ, ಲಾಭ ಕಡಿಮೆ. ಈ ಚೆಂಡು ಹೂವಲ್ಲಿ ನಾವು 1 ಎಕರೆ ಬೆಳೆ ಹಾಕಿದ್ರೆ ಕನಿಷ್ಠ ಅಂದ್ರೆ 10 ಟನ್ ಬೆಳಿತೀವಿ 1 ಎಕರೆಯಲ್ಲಿ. ನಾವು ಕಂಪ್ನಿ ಕೊಡ್ತೀವಲ್ಲ, ಕಂಪ್ನಿ ಕಡೆಯಿಂದ ನಮಗೆ ಲಾಭ ಜಾಸ್ತಿ ಸಿಗ್ತಾ ಹೋಗುತ್ತೆ. ಬೋನಸ್ ಅದು ಆ ಟೈಪ್ ಎಲ್ಲ ನಮಗೆಲ್ಲ ಸಿಗ್ತಾ ಹೋಗುತ್ತೆ. ನಾವು ಅದಕ್ಕಾಗಿ ನಾವು ಅದನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ತಿಮ್ಮಣ್ಣ ಅವರು, ಒಟ್ಟಾರೆ ನಿಮ್ಗೆ 8 ಎಕರೆ ಕೃಷಿ ಭೂಮಿ ಇದೆ? ನಮ್ದು 9 ಎಕರೆ ಕೃಷಿ ಭೂಮಿ ಇದೆ, 2 ಎಕರೆ ಅಡಿಕೆ ಗಿಡ ಇದೆ. ನಾವು ಇನ್ನು ಅದರಲ್ಲಿ 4 ಎಕರೆ ನಾವು ಚೆಂಡು ಹೂವಿಗೋಸ್ಕರ ಮೀಸಲಾಗಿ ಇಟ್ಟಿದ್ವಿ. ಇನ್ನು 3 ಎಕರೆಯಲ್ಲಿ ಏನ್ ಬೆಳಿತೀರ? ಇನ್ನು 3 ಎಕರೆಯಲ್ಲಿ ತರಕಾರಿ ಬೆಳಿತೀವಿ. ಈಗ ಚೆಂಡು ಹೂವಿನ ಕೃಷಿ ಅಂತಂದ್ರೆ ಸಾಕಷ್ಟು ವರ್ಷದಿಂದ ಮಾಡ್ತಾ ಇದ್ರಲ್ಲ, ಲಾಭ ಕಂಡಿದ್ರ ಇದರಲ್ಲಿ? ಅದರಿಂದ ಏನು ತೊಂದರೆ ಆಗಿಲ್ಲ ನಮಗೆ, ಅದರಿಂದನೇ ನಾವು ಇವತ್ತಿಗೂ ನಾವು ದುಡ್ಡು ನೋಡಿರೋದು. ಚೆಂಡುವನ್ನ ಲಾಭದಾಯಕವಾಗಿ ಬೆಳಿಬೇಕು ಅಂತಂದ್ರೆ ಯಾವ ರೀತಿ ಕೃಷಿ ಮಾಡ್ಬೇಕು ಅಂತ ಹೇಳ್ತೀರ? ಅದು ನಾವು 4 ಕಡೆ ದಾಯ ಹೊಡಿತೀವಿ. ಮಾಮೂಲಿಯಾಗಿ 4 ಕಡೆ ದಾಯ ಹೊಡೆದು ಅದನ್ನ ನಾಟಿ ಮಾಡಿದ ಆದ ನಂತರ 15-20 ದಿಸ್ತೊಳ ಅದಕ್ಕೆ ಗೊಬ್ಬರ ಕೊಡ್ತೀವಿ. ಅವರು ಕಂಪ್ನಿ ಕಡೆಯಿಂದ ಗೊಬ್ಬರ ಕೊಡ್ತಾರೆ, ನಾವು ಎಷ್ಟೋ ಗೊಬ್ಬರ ತರ್ತೀವಿ. ಆ ಗೊಬ್ಬರ ಕೊಟ್ಟು ಅದಾದ ನಂತರ ಮತ್ತೆ ಸಾಲು ಒಡಿಸಿ ಮತ್ತೊಂದ್ಸಲ ಗೊಬ್ಬರ ಹಾಕ್ತಿವಿ, ಔಷಧಿ ಕೊಡ್ತಾರೆ. ಅದನ್ನ ನಾವು ಒಳ್ಳೆ ಟೈಮಿಗೆ ಔಷಧಿನ ಸಿಂಪಡಣೆ ಮಾಡ್ತೀವಿ. ಚೆಂಡುವಿನ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ತೀವಿ? ಸಿದ್ಧತೆ ಅಂದ್ರೆ ಫಲವತ್ತವಾಗಿ ಮಾಡ್ಕೊಂಡಿರ್ತೀವಿ. ಎಲ್ಲಾ ರೀತಿಯಿಂದ ಗೊಬ್ಬರ, ಸಗಣಿ ಗೊಬ್ಬರ ಹಾಕಿರ್ತೀವಿ, ಮುಂಚೆನೆ ಕುರೆ ತರಿಸಿರ್ತೀವಿ. ಹಂಗಾಗಿ ಪ್ಲೋ ಎಲ್ಲ ಒಡಿಸಿ ಎಲ್ಲ ರೆಡಿ ಮಾಡಿರ್ತೀವಿ. ಅವಾಗ ಈಗ ಕುರಿ ಮಂದಿ ಯಾಕೆ ತರಿಸ್ತೀರ ನೀವು? ಅದು ಕುರಿ ಗೊಬ್ಬರ ತರಿಸಿದ್ರೆ ಜಾಸ್ತಿ ಫಲ ಸಿಗುತ್ತಂತ ಮಾಡ್ತೀವಿ ಅಷ್ಟೇ. ಭೂಮಿಯಲ್ಲಿ ಸಾಕಷ್ಟು ಫಲವತ್ತತೆ ಅಂಶ ಕಮ್ಮಿ ಆಗ್ತದಲ್ಲ, ಆ ಕಮ್ಮಿ ಆದಾಗ ಅದು ನಮಗೆ ರಿಕ್ವೈರೇಷನ್ ಮಾಡ್ಕೊಡುತ್ತೆ ಕುರಿ ಗೊಬ್ಬರ. ಈಗ ಕುರಿ ಅಂತಂದ್ರೆ ಎಲ್ಲಿಂದ ಬರ್ತಾವ ನಿಮ್ಮ ಜಮೀನಿಗೆ ಮಂದಿ ತರುವಕ್ಕೆ? ಇಲ್ಲೇ ಲೋಕಲಲ್ಲಿ ಬರ್ತಾರೆ. ಬರಲಿಲ್ಲ ಅಂದ್ರೆ ನಮ್ಮವು ಇದಾವ ಕುರೆ, ಒಂದು 150. ಆ ಕುರೆನೆ ನಾವು ಬೇಸಿಗೆಯಲ್ಲಿ ಈಗೆಲ್ಲ ಜಮೀನೆಲ್ಲ ಖಾಲಿ ಆದ್ಮೇಲೆ ಈಗ ಅದನ್ನ ಪ್ಲೋ ಹೊಡ್ಕೊಂಡು ಅದನ್ನ ಕ್ಲೀನಾಗಿ ಅದು ತರಿಸಿ ಅಂತ ಹೋಗ್ತೀವಿ. ದಿನ ಒಂದೊಂದಾಗ ತರಿಸಿ ಅದು ಮಾಡ್ಕೊಂಡು ಭೂಮಿನ ಅದು ಮಾಡ್ಕೊಂಡು ಆಮೇಲೆ ನಂತರ ಕಂಪ್ನಿಯವರು ನಮಗೆ ಇದು ಯಾವಾಗ ಹೇಳ್ತಾರೆ ಅವಾಗ ನಾಟಿ ಮಾಡ್ತೀವಿ. ಸಸ್ಯ ನಾವೇ ಮಾಡ್ತೀವಿ. ಈ ಸಲ ನಾವೇ ಸಸ್ಯ ನಾಟಿ ಮಾಡಿ ನಾವೇ ಎಲ್ಲರಿಗೂ ಎಕ್ಸ್ಪೋರ್ಟ್ ಮಾಡಿರೋದು ನಾವೇ. ಅಂದ್ರೆ ಮೊದಲೆಲ್ಲ ನೀವು ಚೆಂಡಿನ ಸಸಿ ನೀವೇ ಮಾಡ್ತಾ ಇರಲಿಲ್ಲ? ನಾವು ಮಾಡ್ತಿರಲಿಲ್ಲ, ನಮ್ಮ ಕಂಪ್ನಿ ಕಡೆಯಿಂದ ಬರ್ತಾ ಇತ್ತು. ಈಗ 2 ವರ್ಷದಿಂದ ನಾವೇ ಮಾಡ್ತೀವಿ. ಯಾಕೆ ಅನಿಸ್ತು ನಾವೇ ಚೆಂಡಿನ ಸಸಿ ಮಾಡ್ಕೊಳ್ಬೇಕು ಅಂತ? ಅದು ನಮ್ಮ ಕಂಪ್ನಿ ಕಡೆಯಿಂದ ಬೆನಿಫಿಟ್ ಇದೆ, ಅದು ಒಂದು ಸಿಗುತ್ತೆ ನಮಗೆ. ಅದು ನಾವೇ ಸಸಿ ಮಾಡ್ಕೊಂಡ್ರೆ ನಮಗೆ ನಮ್ಮ ಭೂಮಿ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ ಬೇರು. ಈಗ ಚೆಂಡುವಿನ ಬೀಜ ಅಂತಂದ್ರೆ ಎಲ್ಲಿಂದ ತರ್ತೀರ? ಕಂಪ್ನಿ ಕಡೆಯಿಂದ ಕೊಡ್ತಾರೆ. ಈಗ ಬೀಜ ತಂದು ಅಂದ್ರೆ ಯಾವ ರೀತಿ ಸಸಿ ಮಾಡಿ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ? 20 ಅಡಿ 4 ಅಡಿ ದಾಯನ ಮಾಡ್ಕೊಂಡು ಅದನ್ನ ಬೆಡ್ ಮಾಡ್ಕೊಂಡು ಮಾಡ್ಕೊಂತೀವಿ. ಮಾಡ್ಕೊಂಡು ಗೆರೆ ಹೊಡೆದು ಆ ಗೆರೆಯಲ್ಲಿ ನಾವು ಬೀಜ ಹಾಕಿ ಅವರು ಒಂದು ಔಷಧಿ ಕೊಡ್ತಾರೆ, ಆ ಔಷಧಿ ಹಾಕಿ ಆ ಬೀಜನ ಬಿಟ್ಟು ಸೀರೆ ಎಳೆದು ಆ ಸೀರೆ ಮೇಲೆ ನೀರು ಬಿಡ್ತೀವಿ. ನೀರು ಬಿಟ್ಟ ನಂತರ ಅದು ನಮಗೆ 6 ದಿವಸಕ್ಕೆ ಸಸಿ ಹುಟ್ಟುತ್ತೆ, ಮೊಳಕೆ ಬರುತ್ತೆ ಬೀಜ. ಅದಾದ ನಂತರ ನಾವು ಸೀರೆ ತೆಗಿತೀವಿ. ಸೀರೆ ತೆಗೆದಾದ ನಂತರ ಕರೆಕ್ಟಾಗಿ ಸಸಿಗಷ್ಟೇ ಹೋಗುವಂತ ಲೆಕ್ಕಕ್ಕೆ ನೀರು ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರ್ತೀವಿ. ನಾವು ಕಾಲೇ ಮಾಡ್ಕೊಂಡಿರ್ತೀವಿ, ಆ ಕಾಲೇ ಗುಂಟೆನೆ ನೀರು ಸಿಂಪಡಣೆ ಮಾಡ್ತೀವಿ. ಈಗ ಸಸಿ ಮಡಿ ಮಾಡ್ಬೇಕಾದ್ರೆ ತಳಕಲ ಗೊಬ್ಬರ ಹಾಕಿರ್ತೀರ? ಅದಕ್ಕೆಲ್ಲ ದನಿ ಗೊಬ್ಬರ ಹಾಕಿರ್ತೀವಿ. ಈಗ ಸಸಿ ನಾಟಿಗೆ ಅಂತಂದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಅದು? ಅದು 28 ದಿವಸಕ್ಕೆ ಬರುತ್ತೆ. ಈಗ ಸುಮಾರು ಅಂತಂದ್ರೆ 1 ಎಕರೆಗೆ ಎಷ್ಟು ಸಸಿ ನಾಟಿ ಮಾಡ್ಬೇಕಾಗುತ್ತೆ? 10-12 ಸಾವಿರ ಜಮೀನ ಮೇಲೆ ಹೋಗುತ್ತೆ ಅದು. ಈಗ ಮೊದಲೆಲ್ಲ ಬೇರೆ ಕಡೆ ಸಸಿ ತರ್ತಿದ್ರಲ್ಲ, ಒಂದ್ ಸಸಿಗೆ ಎಷ್ಟು ಕೊಡ್ತಾ ಇದ್ರಿ ಅಣ್ಣನ? ನಾವು ಸಸಿಗೆ 40 ಪೈಸೆ ಕೊಡ್ತಾ ಇದ್ವಿ, ಈಗ ಸ್ವಲ್ಪ ರೇಟ್ ಆಗಿದೆ. ಈಗ 40 ಪೈಸೆ ನಾವೇ ತಗೊಂಡಿದ್ದೀವಿ, ಬೇರೆ ಕಡೆಯಿಂದ 60 ಪೈಸೆ ತಗೊಂಡಿದ್ವಿ. ಈ ಸಲ ಎಲ್ಲ ಐಟಮ್ ಮಾಡಿ ನಾವೇ ಕೊಟ್ಟಿದ್ವಿ, ಎಲ್ಲ ಕಡೆಗೆ ಎಕ್ಸ್ಪರ್ಟ್ ನಾವೇ ಕೊಟ್ಟಿರೋದ್ರಿಂದ ಈ ಸಲ ನಮಗೆ ಅದು 60 ಪೈಸೆ ಒಂದ್ ಸಸಿ ನಮಗೆ ಸಿಕ್ಕದು, ಅದರಿಂದ ನಮಗೆ ಲಾಭ. ಈಗ ಬೇರೆ ಎಲ್ಲ ಈಗ ಟೊಮೆಟೊ ಗಿಡ, ಮೆಣಸಿನ ಗಿಡ ಇವನ್ನ ಹೆಂಗ ಟ್ರೈನೇ ಬೆಳೆಸ್ತಾರ ಸಸಿನ, ಆ ತರ ಬೆಳೆಸಕ್ಕಾಗಲ್ವಾ? ಅದು ಆ ಟೈಪ್ ಬೆಳೆಸಬಹುದು, ಬೆಳೆಸಕ್ ಬರುತ್ತೆ. ಅದು ಖರ್ಚು ಜಾಸ್ತಿ ಬರುತ್ತೆ, ಅದು ಚೆಂಡು ಹೂವು ಹೋಗಿರಲ್ಲ. ಹಂಗಾಗಿ ನಾವ್ ಏನ್ ಮಾಡ್ತೀವಿ, ಬೆಡ್ ಮೇಲೆ ನಾವು ಹೊಲದಲ್ಲಿ ನಮ್ಮ ಹೊಲದಲ್ಲೇ ಒಂದು ಜಾಗದಲ್ಲಿ ಮ್ಯಾನೇಜ್ಮೆಂಟ್, ಅದು ಯಾವ ಜಾಗ ಚೆನ್ನಾಗಿರುತ್ತೆ, ಇದರಲ್ಲಿ ಯಾವ ತರ ನಮಗೆ ಇದಾಗುತ್ತೆ ಅಂತಂದು ಆ ಜಾಗ ನಾವು ನೋಡಿಕೆ ಆಯ್ಕೆ ಮಾಡ್ಕೊಂಡಿರ್ತೀವ. ನಾವು ಆ ಜಾಗದಲ್ಲಿ ನಾವು ಮಡಿ ಮಾಡ್ಕೊಂಡು ನಾವೇ ಚೆಲ್ಕೊಂಡು ಮಾಡ್ಕೊಂತೀವಿ. ಆ ತರ ಹೋದ್ರೆ ನಮಗೆ ಲಾಸ್ ಆಗುತ್ತೆ, ನಮಗೆ ಬೆನಿಫಿಟ್ ಇರಲ್ಲ ರೈತರಿಗೆ. ಹಂಗಾಗಿ ನಾವೇ ಸ್ವಂತಕ್ಕೆ ಮಾಡ್ಕೊಂತೀವಿ. ಅಂದ್ರೆ ಯಾವ್ದು ಖರ್ಚು ಕಡಿಮೆ ಆ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ. ನಾವು ಆ ತರ ಯಾವ್ದು ಖರ್ಚು ಕಡಿಮೆ ಆ ತರ ನಾವು ಅಳವಡಿಸ್ಕೊಂಡು ನಾವು ಭೂಮಿಗೆ ಇದು ಮಾಡ್ಕೊಂಡು ಹೋಗ್ತೀವಿ ನಾವು. ಈಗ ಚೆಂಡುವಿನಲ್ಲಿ ಹಲವಾರು ತಳಿ ಅದಾವೆ, ಅಂದ್ರೆ ಯಾವ ಹೂವನ್ನ ಹೆಚ್ಚಾಗಿ ಬೆಳೆಯೋದು? ಕಂಪ್ನಿ ಕೊಡತಕ್ಕಂತ ಹೂವೇ ಜಾಸ್ತಿ ಹೆಚ್ಚಾಗಿ ಬೆಳೆಯೋದು. ಬೇರೆ ಹಳದಿ ಇದೆ, ಅದು ಹೂವಿಗೆ ಹೋಗೋದು ದೇವಸ್ಥಾನ ಇದಕ್ಕೆ ಹೋಗುತ್ತೆ ಆ ಥರ ನಾವೆಲ್ಲ ಬೆಳೆಯಲ್ಲ. ಅದು ಜಾಸ್ತಿ ರೇಟು, ಬೀಜನೂ ಜಾಸ್ತಿ. ಅದು ಸಸ್ಯ 2 ರೂಪಾಯಿಗೊಂದು ಸಸ್ಯ ಬೀಳುತ್ತೆ. ಅದು ಲಾಭನೂ ಅದು ಒಂದೇ ಟೈಮಲ್ಲಿ ಅಷ್ಟೇ ಸಿಗೋದು. ಇದು ಆ ಟೈಪ್ ಅಲ್ಲ, ಇದು ನಮಗೆ ಎನಿ ಟೈಮ್ ರೇಟ್ ಇರುತ್ತೆ. ಇದು ಯಾವ ನಾವು ಬೆಳೆದ ಎಷ್ಟು ಬೆಳಿತೀವೋ ಅದ್ರ ತಕ್ಕಂತೆ ನಮಗೆ ದುಡ್ಡು ಕಂಪ್ನಿ ಕಡೆಯಿಂದ ಬರುತ್ತೆ. ಈಗ ಯಾವ ಮಣ್ಣಿಗೆ ಅಂದ್ರೆ ಹೆಚ್ಚು ಒಳ್ಳೆ ಸೂಕ್ತ ಈ ಬೆಳೆ ಅಂತ ಹೇಳ್ತೀರಾ? ಎನಿ ಒನ್ ಮಣ್ಣಿಗೂ ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ. ಇದು ಆ ಬೆಳೆ ಆ ಜಮೀನು ಈ ಜಮೀನು ಅನ್ನೋದಿಲ್ಲ, ಫಲವತ್ತವಾಗಿರೋ ಜಮೀನಿಗೆ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ. ಅಂದ್ರೆ ನೀವು ಚೆಂಡು ಬೆಳೆಯಂತ ಒಂದು ಭೂಮಿ ಯಾವ ಮಣ್ಣಿಂದ ಕೂಡಿದೆ? ಕರ್ಲ ಮಣ್ಣಿಂದ ಕೂಡಿದೆ. ಕರ್ಲ ಭೂಮಿಗೆ ಚೆನ್ನಾಗಿ ಬಂದಿದೆಯಾ? ಒಳ್ಳೆ ಇಳುವರಿ ಸಿಕ್ಕಿದೆ ನಮ್ಮಲ್ಲಿ. ನಾವು ಈ ವರ್ಷದಿಂದ 8 ವರ್ಷದಿಂದ ಬೆಳೀತಾ ಇದೀವಿ. 8 ವರ್ಷದಿಂದ ಒಳ್ಳೆ ಬೆಳೆನ ನಾವು ತಗೊಂಡಿದ್ವಿ. ಅದರಿಂದ ಈಗ 8 ವರ್ಷದಲ್ಲಿ ಅಂದ್ರೆ ಎಂದಾದ್ರೂ ನಿಮಗೆ ಲಾಸ್ ಆಗಿದೆಯಾ ಬೆಳೆ? ಲಾಸ್ ಎಂದು ನಾವು ನೋಡಿಲ್ಲ. ನಾವು ಆ ತರ ಎಲ್ಲ ಮಾಡಿರ್ತೀವಿ. ನಾವು ಲಾಸ್ ಬರೋ ತರ ಮಾಡಿರೋದು. ಈ ಚೆಂಡುವನ್ನ ಯಾವ ಕಾಲದಲ್ಲಿ ಬೆಳೆದ್ರೆ ಸೂಕ್ತ ಅಂತ ಹೇಳ್ತೀರಾ? ಅದು ಕಂಪ್ನಿಯರು ಒಂದು ಆಯ್ಕೆ ಮಾಡ್ಕೊಂಡಿರ್ತಾರೆ. ಮಳೆಗಾಲ ಟೈಮಲ್ಲಿ ಕೊಟ್ರೆ ರೈತರಿಗೆ ಅವರಿಗೂ ಚೆನ್ನಾಗುತ್ತೆ, ನಮಗೂ ಚೆನ್ನಾಗುತ್ತೆ. ಬೇಸಿಗೆಯಲ್ಲಿ ನೀರು ಜಾಸ್ತಿ ಬೇಕಾಗುತ್ತೆ. ಮಳೆಗಾಲ ಟೈಮಲ್ಲಿ ಒಂದು ನೀರು ಇಲ್ಲ ಅಂದ್ರೂ ಸುದರ್ಶನ ಶಕ್ತಿನೂ ಅದರಲ್ಲಿ ಇರುತ್ತೆ. ಹಂಗಾಗಿ ನಾವು ಮಳೆಗಾಲ ಟೈಮಲ್ಲೇ ಬೆಳಿತೀವಿ. ಅಂದ್ರೆ ಈ ಚೆಂಡುವಿನ ಬೆಳೆಗೆ ಹೆಚ್ಚು ನೀರು ಬೇಕಂತ ಹೇಳ್ತೀರಾ? ನೀರು ಜಾಸ್ತಿ ಅಂತ ನೀರೇನು ಹೋಗೋದಿಲ್ಲ. ಮಳೆಗಾಲ ಒಂದ್ ಮಳೆ ಬಂದ್ರೆ ಒಂದು 15 ದಿವಸ ಸುದರ್ಶನ ಶಕ್ತಿ ಇರುತ್ತದೆ. ಈಗ ನಾಟಿ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡ್ತೀರಾ? 4 ಅಡಿ ದಾಯದಲ್ಲಿ ನಾಟಿ ಮಾಡ್ತೀವಿ. ಈಗ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇರುತ್ತೆ? ಸಸಿಯಿಂದ ಸಸಿಗೆ ಒಂದು ಅಡಿ 1.5 ಅಡಿ ಲೆಕ್ಕಾಚಾರಕ್ಕೆ ಮೇಂಟೆನೆನ್ಸ್ ಮಾಡಿ ಹಚ್ಚಿಸಿರ್ತೀವಿ. ಈಗ ನಾಟಿ ಮಾಡಿದ್ಮೇಲೆ ಏನೇನ್ ಕೆಲಸ ಇರುತ್ತೆ ಈ ಚೆಂಡುವಿನ ಕೃಷಿಯಲ್ಲಿ? ಇವತ್ತು ನಾಟಿ ಮಾಡಿದ್ವಿ ಅಂದ್ರೆ ನಾಳೆ ಉಳ್ನೀರ್ ಬಿಡ್ತೀವಿ. ಒಂದ್ಸಲ ಆದ ನಂತರ 2 ದಿವಸ 4-5 ದಿವಸ ತನಕ ನೀರ್ ಬಿಡ್ತಾ ಇರ್ತೀವಿ. 5 ದಿವಸ ಆದ ನಂತರ 6ನೇ ದಿವಸದಲ್ಲಿ ಒಂದೊಂದು ಇಡಿ ಗೊಬ್ಬರ ನಾವು ಸರ್ಕಾರಿ ಗೊಬ್ಬರ ತರಿಸಿ ಒಂದು ಎಕರೆಗೆ 2 ಪ್ಯಾಕೆಟ್ ಇಲ್ಲ 1 ಪ್ಯಾಕೆಟ್ ನಮ್ಮ ಇದಷ್ಟು ಅವರವ್ರ ಇದು ರೈತರ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಒಂದು ಇಡೀ ಶಿಷ್ಟ ಹಾಕಿ ಅಂತ ನಾವು ಸಾಲ್ ಮುಚ್ಚಿಕೊಂಡು ಹೋಗ್ತೀವಿ. ಸಾಲ್ ಮುಚ್ಚಿನಾದ ನಂತರ ಮತ್ತೆ ನೀರು ಬಿಡ್ತೀವಿ. ಮತ್ತೆ ಒಂದು ತಿಂಗಳು ತುಂಬಾ ಮೂಮೆಂಟ್ ಅಲ್ಲಿ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಮತ್ತೆ ಸಾಲ್ ಹೊಡಿಸ್ತೀವಿ, ಮಡಿಕೆ ಸಾಲ್ ಬಿಡಿಸ್ತೀವಿ. 2 ಕಡೆ ದಾಯನು ಮಡಿಕೆ ಸಾಲ್ ಬಿಡಿಸಿ 4 ಕಡೆ ಒಳಗಡೆ ಅದಕ್ಕೆ ಎಲ್ಲದಕ್ಕೂ ಮತ್ತೆ ಆ ಕಡೆ ಈ ಕಡೆ 2 ಸೈಡ್ ಗೊಬ್ಬರ ಹಾಕಿ ನಾವು ಆಮೇಲೆ ಇದನ್ನ ಕುಂಟೆ ಹೊಡಿಸಿ ದಿಂಡೆ ಬಿಡಿಸಿ ಅಂತೀವಿ ಮೇಲೆ ಕ್ಲೀನ್ ಆಗ. ಇದು ನಮಗೆ ನೀರು ಹೋಗಂಗೆ ಬರಂಗೆ ಸಸಿ ಅಲ್ಲಾಡ್ದಂಗೆ ಗಾಳಿಗೆ ಅಲ್ಲಾಡದಿರೋ ಟೈಪ್ ಅಲ್ಲಿ ನಾವು ನಾಟಿ ಮಾಡ್ಕೊಂಡಿರ್ತೀವಲ್ಲ. ಆಮೇಲೆ ನಾವು ದಿಂಡು ಒಂದು ಅರ್ಧ ಅಡಿ ಲೆಕ್ಕಾಚಾರಕ್ಕೆ ದಿಂಡು ಎಬ್ರಿಸ್ಕೊಂಡಿರ್ತೀವಿ. ಎಬ್ರಿಸ್ಕೊಂಡಾಗ ಏನಾಗುತ್ತೆ, ನಮಗೆ ಅದು ಸಸಿ ಅಲ್ಲಾಡೋದಿಲ್ಲ, ಕೆಳಗೆ ಬೀಳೋದಿಲ್ಲ ನೆಲಕ್ಕೆ, ಹೂವು ನಮಗೆ ಕೊಳೆಯೋದಿಲ್ಲ. ನಮಗೆ ಎಲ್ಲ ಕರೆಕ್ಟಾಗಿ ಹೂವು ಕರೆಕ್ಟಾಗಿ ಕೈಯಲ್ಲಿ ಸಿಗುತ್ತೆ. ಅಂದ್ರೆ ಬೋದೆಳಂಗೆ ಹೊಡಿತೀವಿ ಬೋದೆಳಂಗೆ ಹೊಡಿತೀವಿ. ಈಗ ತಳಗೊಬ್ಬರ ಅಂತಂದ್ರೆ ಯಾವ್ದು ರಾಸಾಯನಿಕ ಗೊಬ್ಬರ ಕೊಡ್ತೀರಾ? ನಾವು 10-26 ಜಿಂಕ್ ಅಂತ ಬರುತ್ತೆ, ಆ ಜಿಂಕ್ ತಂದಿರ್ತೀವಿ. 10-26 ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಬಿಟ್ರೆ 20-20 ಅದರಲ್ಲಿ ಒಂದು ಪ್ಯಾಕೆಟ್ ಹಾಕ್ತೀವಿ. ಅವೆರಡು ಗೊಬ್ಬರ ಯೂಸ್ ಮಾಡ್ತೀವಿ. ಈಗ ಕಾಲ ಮುಖಾಂತರ ನೀರು ಹಾಯಿಸ್ತೀವಿ ಅಂತ ಹೇಳಿದ್ರಲ್ಲ, ಹನಿ ನೀರಾವರಿ ಪದ್ಧತಿ ಮಾಡಿದ್ರೆ ಈ ಬೆಳೆ ಚೆನ್ನಾಗಲ್ಲ ಅಂತ ಹೇಳ್ತೀರಾ? ಹನಿ ನೀರಾವರಿ ಪದ್ಧತಿ ಮಾಡಿದ್ರೆ ಬಾರಿ ಇನ್ನೂ ಅನುಕೂಲ ಆಗುತ್ತೆ. ಅದು ನಮ್ಮಲ್ಲಿ ನಾವು ಮಾಡಿಲ್ಲ, ಅದು ಜಾಸ್ತಿ ದುಡ್ಡಾಗುತ್ತೆ ಅಂತೇಳಿ ನಾವು ಅದನ್ನು ಮಾಡಕ್ ನಮ್ಮ ಕೈಲಿ ಆಗಿಲ್ಲ, ಮಾಡಿಲ್ಲ ಇಲ್ಲಿವರೆಗೂ. ಇದು ನಮ್ಮಲ್ಲಿ ನೀರು ಜಾಸ್ತಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ತಲೆ ಕೆಟ್ಕೊಂಡಲ್ಲ ಇವತ್ತಿನವರೆಗೂ. ಅದೇ ನೀರು ಕಾಲೇವ ನೀರಲ್ಲೇ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಿದ್ವಿ. ಇನ್ನು ಅದು ನೀರಿನ ಮೂಲ ಕಡಿಮೆ ಇರೋದ್ರಲ್ಲಿ ಹನಿ ನೀರಾವರಿ ಮಾಡಿದ್ರೆ ಇನ್ನೂ ಒಳ್ಳೇದು, ಒಳ್ಳೆ ಬೆಳೆ ಸಿಗುತ್ತೆ, ನೀರು ಉಳಿತಾಯ ಮಾಡಿದಂಗೆ ನೀರು ಉಳಿತಾಯ ಸಿಗುತ್ತೆ. ಈಗ ಹೆಚ್ಚಾಗಿ ನೀವು ಬೆಳೆಯೋದು ಮಳೆಗಾಲದಲ್ಲಿ ಬೆಳಿತೀರಾ ಬೇಸಿಗೆ ಕಾಲದಲ್ಲಿ ಬೆಳಿತೀರಾ? ಮಳೆಗಾಲದಲ್ಲಿ. ಈಗ ಬೇಸಿಗೆಯಲ್ಲಿ ಬೆಳಿಬೋದಲ್ಲ ನೀವು? ಬೇಸಿಗೆಯಲ್ಲಿ ಬೆಳಿಬೋದು ಅಂದ್ರೆ ಅದು ನೀರು ಜಾಸ್ತಿ ಬೇಕಾಗುತ್ತೆ. ಮಳೆಗಾಲದಲ್ಲಿ ಒಂದ್ ಮಳೆ ಬಂದ್ರೆ 15-20 ದಿನ ಅದು ನಾವು ನೀರು ಕೇಳಲ್ಲ. ಹೂವು ಅರಿಯ ಮುಂದ್ಗಡೆ ಮಾತ್ರ ನೀರು ಕೇಳುತ್ತೆ. ಅರಿಯ ಮೂಮೆಂಟ್ ಅಲ್ಲಿ ನಾವು ನೀರು ಕಟ್ಟೆ ಅರಿಬೇಕು ಹೂವಿನ. ಅವಾಗ ಏನಾಗುತ್ತೆ ಅಂದ್ರೆ ಹೂವು ನೀರು ಕಟ್ಟೆ ಇರಿದ್ರೆ ತೂಕ ಜಾಸ್ತಿ ಬರುತ್ತೆ, ಟನ್ ವೇಸ್ ಜಾಸ್ತಿ ಆಗುತ್ತೆ ನಮಗೆ. ಹಂಗಾಗಿ ನೀರಿನ ಅವಶ್ಯಕತೆ ಅರಿಯ ಮುಂದ್ಗಡೆ ಅಷ್ಟೇ ಇರುತ್ತದೆ, ಅರಿಯಕ್ಕಿನ ಮುಂಚೆ ಇರೋದಿಲ್ಲ ನೀರಿನ ಅವಶ್ಯಕತೆ. ಈಗ 4 ಎಕರೆ ಹಾಕಿದ್ವಿ ಅಂತ ಹೇಳಿದ್ರಲ್ಲ, ಈಗೆಲ್ಲ ಒಳ ಬೇಸಾಯ ಅಂತಂದ್ರೆ ಎಷ್ಟು ಸಲ ಮಾಡ್ತೀರಾ ನೀವು? ನಾವು ಒಂದ್ಸಲ ಬೋಧೆ ಬಿಡಿಸಿ ಕೈ ಬಿಟ್ರೆ ನಮ್ಮ ಭೂಮಿಯಲ್ಲಿ ಕಳೆ ಯಾವ ತರ ಇರುತ್ತೆ ಆ ತರ ಒಳಗೆ ಬೇಸಾಯ ಆಡಿಸ್ತಾನೆ ಇರ್ತೀವಿ. ಅವಾಗ ನಮಗೆ ಅನುಕೂಲ, ಕಳೆ ಜಾಸ್ತಿ ಆಯ್ತಂದ್ರೆ ಒಂದ್ಸಲ ಬೇಸಾಯ ಓಡಿಸ್ತೀವಿ, ಇಲ್ಲ ಅಂದ್ರೆ ಓಡಿಸೋದಿಲ್ಲ, ನೀರು ಕಟ್ಟಿಗೊಂಡು ಹಂಗೆ ಇದು ಮಾಡ್ತೀವಿ. ಈಗ ಕಳೆ ತೆಗೆಸಲ್ವಾ ನೀವು? ಕಳೆ ತೆಗಿಸ್ತೀವಿ, ಕಳೆನ 2 ಟೈಮ್ ಕಳೆ ತೆಗಿಸ್ತೀವಿ. ಫಸ್ಟಿಗೆ ಸ್ಟಾರ್ಟಿಂಗ್ ಒಂದ್ಸಲ ಸಾಲ್ ಮುಚ್ಚಿದಟ್ಟಿಗೆ ಕಳೆ ತೆಗಿಸ್ತೀವಿ ಬೇಸ ಹೊಡೆದು, ಮತ್ತೆ ಮಡಿಕೆ ಸಾಲ್ ಬಿಟ್ಟು ಗೊಬ್ಬರ ಹಾಕಿದಾಗ ಒಂದ್ಸಲ ಕಳೆ ತೆಗಿಸ್ತೀವಿ. ಅಂದ್ರೆ ಯಾವುದೇ ಕಳೆನಾಶಕ ಈ ತರ ಸಿಂಪಡಣೆ ಮಾಡಲ್ಲ? ಆ ತರ ನಾವು ಯಾವ ನಮ್ಮ ಭೂಮಿ ಇವತ್ತಿನವರೆಗೂ ಮಾಡಿಲ್ಲ. ಈಗ ಹೆಚ್ಚಾಗಿ ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಇನ್ನೂ ಹೂವಿನ ಒಂದು ಗುಣಮಟ್ಟ ಚೆನ್ನಾಗಿ ಬರುತ್ತಲ್ವಾ? ಒಳ್ಳೆ ಗುಣಮಟ್ಟ ಬರುತ್ತೆ. ನಾವು ಸಗಣಿ ಗೊಬ್ಬರ ಯೂಸ್ ಮಾಡಿದಷ್ಟು ನಮ್ಮ ಭೂಮಿನೂ ಫಲವತ್ತಾಗಿರುತ್ತೆ, ನಮಗೆ ಬೆಳೆನೂ ಒಳ್ಳೆ ಇದರಲ್ಲೇ ಸಿಗುತ್ತೆ, ಲಾಭ ನೋಡಬಹುದು ಅದರಿಂದ ನಾವು. ಈಗ ಮೇಲ್ ಗೊಬ್ಬರ ಅಂದ್ರೆ ಒಂದೇ ಸಲ ಕೊಡೋದು ನೀವು? ಒಂದ್ಸಲ ಕೊಡ್ತೀವಿ. ಈಗ ಚೆಂಡುವಿನ ಬೆಳೆಗೆ ಏನಾದ್ರೂ ರೋಗ ರುಜಿನ ಈ ತರ ಬರುತ್ತಾ? ಆ ತರ ಯಾವುದು ರೋಗ ಇಲ್ಲ, ಯಾವ ರುಜಿನೂ ಇಲ್ಲ. ಇವತ್ತಿನವರೆಗೂ ನಾವು 8 ವರ್ಷದಿಂದ ಬೆಳಿತಿದ್ವಿ. ನಮ್ಮೂರಿಗೆ ಸೋಮಳಿ ಚೆಂಡು ತಂದದ್ದೇ ನಾವು. ಈ ನಮ್ಮಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 20-25 ಜನ ಫ್ಲಾಟ್ ನಾವು ನಮ್ಮನ್ನ ನೋಡೇ ಮಾಡ್ತಿದ್ದಾರೆ. ಇವತ್ತಿನವರೆಗೂ ನಾವು ಆ ತರ ಯಾವತ್ತೂ ಲಾಸ್ ಕಂಡಿಲ್ಲ ಅದರಿಂದ. ಈಗ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದ್ರೆ ಈ ಬೆಳೆ ಮೇಲೆ ಏನ್ ಪರಿಣಾಮ ಬೀರಲ್ಲ? ಇಲ್ಲ ಬೀರಲ್ಲ ಆ ತರ ಏನೂ ಇಲ್ಲ. ಒಟ್ಟು ಅದಕ್ಕೆ ನಾವು ನೀರು ಬಿಟ್ಟು ಹರಿಸಿದ್ರೆ ನಮಗೆ ತೂಕ ಜಾಸ್ತಿ ಸಿಗುತ್ತೆ, ತನ್ ವೇದ ಬರುತ್ತೆ. ಈಗ ಎಷ್ಟಡಿ ಎತ್ತರ ಬೆಳೆಯುತ್ತೆ ನಿಮ್ಮ ಒಂದು ಜಮೀನಲ್ಲಿ ಚೆಂಡು ಸಸಿ? 4-5 ಅಡಿ ಬೆಳೆಯುತ್ತೆ ಒಂದು ಗಿಡ. ಒಂದು 1.5 ಅಡಿ 1.75 ಅಡಿ ಲೆಕ್ಕಾಚಾರಕ್ಕೆ ನಾಟಿ ಮಾಡಿಸಿರ್ತೀವಿ. ಆ 1.5 ಅಡಿಯಲ್ಲಿ ನಮಗೆ ಫುಲ್ ಅದು ಕವರ್ ಆಗಿರುತ್ತೆ. ಅದಲ್ಲಿಗೆ 4 ಅಡಿ ದಾಯ ಹೊಡೆದ್ರು 4 ಅಡಿ ದಾಯನ ಕೂಡಿ ಇರ್ತಾವೆ. ಆ ಟೈಪ್ ನಾವು ಮೇಂಟೆನೆನ್ಸ್ ಮಾಡಿ ಬೆಳೆಸಿರ್ತೀವಿ. ಈಗ ಏನಾದ್ರೂ ಕುಡಿ ಚೂಟಿದ್ರೆ ಕುಡಿ ಜುಗುಟ್ಲೇಬೇಕು ಅದನ್ನ. ಒಂದ್ ಹಂತದಲ್ಲಿ ನಾವು ನೆಕ್ಸ್ಟ್ ಟೈಮ್ ಸಾಲ ಹೊಡೆದು ಮಡಿಕೆ ಸಾಲ ಬಿಟ್ಟು ಗೊಬ್ಬರ ಹಾಕ್ತಿವಲ್ಲ, ಆ ಟೈಮಲ್ಲಿ ನಾವು ಕುಡಿ ಜುಗುಟ್ಟಿ ಅದನ್ನ ಇದು ಮಾಡ್ತೀವಿ. ಬೆಳೆ ಎಷ್ಟು ತಿಂಗಳಿದ್ದಾಗ ಕುಡಿ ಚೂಡ್ತೀರಾ? ಇವತ್ತು ನಾಟಿ ಮಾಡಿದ್ವಿ ಅಂದ್ರೆ ಇವತ್ತಿಗೆ ಒಂದ್ ತಿಂಗಳಿಗೆ ನಾವು ಕುಡಿನ ಸಣ್ಣದಿರ್ಲಿ ದೊಡ್ಡದಿರ್ಲಿ ಎಲ್ಲ ಗಿಡನು ನಾವು ಕುಡಿ ಜುಗುಟಿ ಅಮ್ಮಿಡ್ತೀವಿ ಒಂದ್ ಟೈಮಲ್ಲಿ. ಈ ಕುಡಿ ಚೂಟೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ ಬೆಳೆ? ಏನ್ ಅನುಕೂಲ ಅಂದ್ರೆ ಅದು ಕುಡಿ ಜುಗುಟಿದ್ರೆ ಅಗಲವಾಗಿ ಬರುತ್ತೆ ಗಿಡ, ಅರೆಕೊಂಬಿಡ್ತಂತೆ. ಕುಡಿ ಜುಗುಲಿಡ್ಲಿಲ್ಲ ಅಂದ್ರೆ ಉದ್ದಕ್ಕೆ ಬರುತ್ತೆ, ನಮಗೆ ಅದು ಹೂವು ಸಿಗಲ್ಲ. ಜಾಸ್ತಿ ನಮಗೆ ಹೂವು ಬೇಕಂದ್ರೆ ನಾವು ಕುಡಿ ಜುಗುಟ್ಲೇಬೇಕು ಅದನ್ನ. ಈಗ ಹೆಚ್ಚಾಗಿ ನೀವು ಕೆಂಪು ಚೆಂಡು ಹೂ ಬೆಳೀತಾ ಇದ್ರಿ ಅಂದ್ರೆ ಇದು ದಸರಾ ಹಿಂದೆ ಮುಂದೆ ಬಂದ್ರೆ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತಾ? ಕಂಪ್ನಿಯರ್ ನಮಗೆ ಯಾವಾಗ ನಾಟಿ ಮಾಡ್ರಿ ಅಂತ ಹೇಳಿರ್ತಾರ ಅವತ್ತು ನಾವು ನಾಟಿ ಮಾಡಬೇಕು. ಕಂಪ್ನಿಯರ್ ಮೇಲೆ ನಾವು ಡಿಪೆಂಡ್ ಮಾಡಿ ಮಾಡಿರ್ತೀವಿ, ಅವ್ರು ಹೆಂಗ್ ಹೇಳ್ತಾರೆ ಆ ಟೈಪ್ ಎಲ್ಲ ಮೇಂಟೆನೆನ್ಸ್ ಮಾಡಿರ್ತೀವಿ. ಈಗ ದಸರಾದಲ್ಲಿ ಸಾಕಷ್ಟು ಬೇಡಿಕೆ ಇರುತ್ತೆ ಈ ಹೂವಿಗೆ, ಅಂತ ಟೈಪಿಗೆ ಈ ಹೂ ಬಂದಾಗ ನೀವು ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಂಗಿಲ್ಲ? ಇಲ್ಲ, ಮಾರಾಟ ಮಾಡಲ್ಲ, ನಾವು ಕಂಪ್ನಿಗೆ ಕೊಡ್ತೀವಿ. ನಮ್ಮ ರೈತರು ಅಂದ್ಮೇಲೆ ಒಂದು ಇರುತ್ತೆ, ಆಸೆ ಇರುತ್ತೆ. ಅದು ಸಣ್ಣ ಪುಟ್ಟ ನಾವು ಬೇರೆ ಹೊಡ್ಕೊಂಡು ಮಾಡ್ಕೊಂಡಿರ್ತೀವಿ. ಕಂಪ್ನಿ ಎಷ್ಟು ಕೊಡಕ್ ಅಷ್ಟು ಕೊಟ್ಟು ಇನ್ನು ಉಳಿದಿರ್ತಕ್ಕಂಥದ್ದು ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀವಿ ಬೇರೆ ಕಡೆಗೆ. ಅಂದ್ರೆ ಒಪ್ಪಂದ ಕೃಷಿ ಮಾಡ್ಕೊಂಡು? ಒಪ್ಪಂದ ಕೃಷಿ. ಒಪ್ಪಂದ ಕೃಷಿ ಅಂದ್ರೆ ನಾವು ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ಎಷ್ಟು ಕೊಡಕ್ ಅಷ್ಟು ಕೊಟ್ಟಿರ್ತೀವಿ. ಅದು ಅದು ದಸರಾ ಮೂಮೆಂಟ್ ಅಲ್ಲಿ ನಾವು ಒಂದು ರೇಟ್ ಟೈಮ್ ಕೊಟ್ಟಿದೀವಿ. ಒಂದು ಫಸ್ಟ್ನೇ ಟೈಮ್ ಹಾಕಿದಲ್ಲಿ ನಮಗೆ ಅವಾಗ ಒಳ್ಳೆ ಲಾಭ ಕೊಡ್ತೀವಿ. 48,000 ರೂಪಾಯಿ ಬರೋದು ದಸರಾಕ್ ಒಂದು ಬೀಡು ಮಾರಿದ್ವಿ. ಅದು ನಮಗೆ ಅಷ್ಟು ಕಂಪ್ನಿ ಕೊಟ್ಟಿರತಕ್ಕಂಥ ಹೂವಿಗಿನ ಜಾಸ್ತಿ ಒಂದೇ ಬೀಡಲ್ಲಿ ಸಿಕ್ತು ನಮಗೆ. ಹಂಗಾಗಿ ನಾವು ದಸರಾ ಮೂಮೆಂಟಿಗೆ ಬರೋಕೆ ಪ್ಲಾನ್ ಮಾಡಿರ್ತೀವಿ ನಾವು ರೈತರು. ಆದರೆ ಕಂಪ್ನಿ ಕಡೆಯಿಂದ ನಾವು ಏನು ಮಾಡಿರ್ತೀವಿ, ಅವರು ಕಂಪ್ನಿ ಕಡೆ ನಮಗೆ ಇದು ಮಾಡೋದಿಲ್ಲ. ಅವ್ರು ಹೇಳಿದಂಗೆ ನಾವು ನಾಟಿ ಮಾಡಬೇಕು, ನಾವು ಅವ್ರು ಹೇಳಿದಂಗೆ ಬೆಳೆ ಕೊಡ ಬೆಳೆದು ಕೊಡಬೇಕು. ಈಗ ಒಪ್ಪಂದ ಕೃಷಿಯಲ್ಲಿ ಏನೇನಲ್ಲಿ ಒಪ್ಪಂದಗಳಾಗಿರ್ತವೆ? ಅಲ್ಲಿ ಏನು ಒಪ್ಪಂದ ಇರೋದಿಲ್ಲ. ಹೂವು ಅವರು ನಮಗೆ ಕೊಡ್ಬೇಕಂತೇನು ಅವ್ರೇನು ಅಗ್ರಿಮೆಂಟ್ ಇರೋದಿಲ್ಲ. ಅಲ್ಲೇನು ನಾವು ನಾಳೆ ಏನಾರು ಬೇಕಂದ್ರೂ ನಾವು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಅದು ಅವ್ರ ರೈತರ ಮೇಲೆ ಡಿಪೆಂಡಿಂಗ್ ಇರುತ್ತೆ. ಅವ್ರಿಗೆ ಒಂದು ಎಕರೆಗೆ ನಾವು 5 ಟನ್ ಹೂವು ಅವ್ರಿಗೆ ಕೊಟ್ಟರೆ ಅದ್ರ ಮೇಲೆ ನಾವು ಏನಾರ ಮಾಡ್ಕೋಬಹುದು ಅದನ್ನು. ಅದರಿಂದ ನಮಗೆ ಲಾಭ ಸಿಗುತ್ತೆ. ಅವರು ಕಂಪ್ನಿ ಯಾರಾದ್ರೂ ರೈತರಿಗೆ ಒಳ್ಳೇದಾದ್ರೆ ಸಾಕು, ನಮಗೆ ಎಷ್ಟು ಕೊಡಕ್ಕೆ ಅವ್ರು ಕೊಟ್ಟಿದಾರ ಅದ್ರ ಮೇಲೆ ಅವ್ರಿಗೆ ಲಾಭ ಸಿಗುತ್ತಂದ್ರೆ ಅವ್ರು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನೀವು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿರ್ತಾರೆ ಅವ್ರು. ಒಟ್ಟಾರೆ ಅಂದ್ರೆ ಬೀಜ ಗೊಬ್ಬರ ಎಲ್ಲ ಅವರೇ ಕೊಟ್ಟಿರ್ತಾರೆ? ಎಲ್ಲ ಬೀಜ ಗೊಬ್ಬರ ಎಲ್ಲ ಅವರೇ ಕೊಟ್ಟಿರ್ತಾರೆ. ಈಗ ಹೂ ಕಟಾವು ಅಂತಂದ್ರೆ ಯಾವ ರೀತಿಯಾದಂತ ಹೂ ಕಟಾವು ಮಾಡ್ತೀರಾ ನೀವು? ಫುಲ್ ಹಳ್ಳಿರ್ಬೇಕು ಹೂವು ನಮಗೆ. ಈಡು ಬರ್ಬೇಕಂದ್ರೆ ಹೂ ಹಳ್ಳಿರ್ಬೇಕು. ಮಗ್ಗಿದ್ರೆ ಅರಿಯಲ್ಲ. ಮಗ್ಗಿದ್ರೆ ನಮ್ಮ ಇಲ್ಲಿ 8 ವರ್ಷದಿಂದ ಬೆಳೆಯೋದ್ರಿಂದ ನಮಗೆ ನಮ್ಮ ಬರೋ ಸ್ಥಳೀಯ ಕೂಲರಿಗೆಲ್ಲ ಗೊತ್ತಾಯಿದೆ. ಅದು ಆ ಟೈಪ್ ಹೆಂಗೆ ಆ ಟೈಪ್ ನಾಟಿ ಮಾಡಿದಾಗ ಯಾವ ಟೈಪ್ ಹೂ ಅರಿಬೇಕು ಅನ್ನೋದು ಅವ್ರಿಗೆಲ್ಲ ಒಂದ್ ಟೈಮ್ ತೋರಿಸಿದ್ವಿ. ಆ ಟೈಪ್ ಹೂ ಅರದು ನಾವು ಇದು ಮಾಡಿ ಕೊಡ್ತೀವಿ. ಈಗ ಒಳ್ಳೆಯ ಹೂ ಗಾತ್ರ ಬರ್ಬೇಕಂತಂದ್ರೆ ಸಾಕಷ್ಟು ಪೋಷಕಾಂಶಗಳು ನೀಡಬೇಕು, ಜಾಸ್ತಿ ಇರಬೇಕು ಬೆಳೆ. ಅದು ನಾವು ಎಷ್ಟು ಪೋಷಕಾಂಶ ಹೊಲಕ್ಕೆ ಹಾಕ್ತಿವೋ ಅಷ್ಟು ಬೆಳರುತ್ತೆ. ಈಗ ಹೂ ಕಟಾವು ಅಂತಂದ್ರೆ ಸಾಮಾನ್ಯವಾಗಿ ಈಗ ಒಂದ್ಸಲ ಈಗ ಮಳೆ ಇಟ್ಕೊಂಡಿರುತ್ತೆ, ಅಂತ ಟೈಮ್ ಹೆಂಗ್ ಮಾಡ್ತೀರಾ? ನಿಮಗೆ ಸಮಸ್ಯೆ ಆಗಲ್ವಾ? ನಮಗೆ ಯಾವುದೇ ಮಳೆ ಹಿಡ್ಕಂದ್ರೆ ನಮಗೆ ಇನ್ನೂ ಬೆನಿಫಿಟ್ ಇದೆ. ಮಳೆ ಹಿಡ್ಕಂದ್ರೆ ತೂಕ ಜಾಸ್ತಿ ಬರುತ್ತೆ. ಅವ್ರ ಕಂಪ್ನಿಯರಿಗೆ ನಾವು ನೀರ್ ಹಾಕಿ ಹೂ ಕೊಡೋದು. ಅದರಿಂದ ನಮಗೆ ಒಂದು ಚೀಲಕ್ಕೆ ಕಡಿಮೆ ಅಂದ್ರೆ ಒಂದು 8-10 ಕೆಜಿ ಒಂದು ಚೀಲಕ್ಕೆ ಹೂವು ಜಾಸ್ತಿ ಆಗುತ್ತೆ. ನೀರ್ ಹಾಕಿ ಕೊಡ್ತೀವಿ ನಾವು. ಹರಿದು ಎಲ್ಲ ಇದು ರೆಡಿ ಮಾಡಿದ್ಮೇಲೆ ಹೂವಿಗೆ ನೀರ್ ಹಾಕಿ ಕೊಡೋದು ನಾವು ರೈತರು. ಅದು ನಮಗೆ ಲಾಭಕ್ಕಾಗಿ ನಾವು ಮಾಡ್ತೀವಿ. ಒಂದು ಚೆಂಡುವಿನ ಗಿಡದಲ್ಲಿ ಎಷ್ಟು ಹೂ ಬಿಟ್ರೆ ಇದು ಒಳ್ಳೆ ಇಳುವರಿ ಅಂತ ಹೇಳ್ಬಹುದು? ನಾವು ಇವತ್ತುವರೆಗೂ ಲೆಕ್ಕ ಮಾಡಿಲ್ಲ. ಕಡಿಮೆ ಅಂದ್ರೆ ಒಂದು ಗಿಡಕ್ಕೆ ಒಂದು 10-12 ಕೆಜಿ ಲಾಸ್ಟ್ ಟೈಮ್ ಆಗೋದ್ರೊಳಗೆ ಅರಿಬೇಕು. ಅದ್ರಲ್ಲಿ ಆ ತರ ಟೈಪ್ ಪಡೆದ್ರೆ ನಮಗೆ 10-11 ಟನ್ ನಾವು ಇಳುವರಿ ಕೊಟ್ಟಿದೀವಿ ಅಂತ ನಮಗೆ ಲೆಕ್ಕ ಸಿಗುತ್ತೆ. ಈಗ ಸಾಮಾನ್ಯವಾಗಿ ಹೂ ಕಟಾವು ಅಂತಂದ್ರೆ ಈಗ ಒಂದೇ ಸಲಕ್ಕೆಲ್ಲ ಬರಲ್ಲ? ಇಲ್ಲ, ಬರೋದಿಲ್ಲ, ಒಂದೇ ಟೈಮಲ್ಲಿ ಬರಲ್ಲ. ಇವತ್ತು ಭಾನುವಾರ ಹರಿದೀವ, ಒಂದು ಟೈಮು ಭಾನುವಾರ ಹರಿದೀವಿ ಅಂದ್ರೆ ನೆಕ್ಸ್ಟ್ ಭಾನುವಾರ ನಾವು ಹರಿಬೇಕು. ಆ ಟೈಪ್ ಹರ್ಕಂತ ಹೋದ್ರೆ ನಾವು 10-12 ಬೀಡು ಹರಿಬಹುದು ಒಂದು ಇದರಲ್ಲಿ, ಒಂದು ಎಕರೆಯಲ್ಲಿ. ಒಂದೊಂದು ಟೈಮ್ ಫಸ್ಟ್ನೇ ಬೀಡು ಒಂದು ಸ್ವಲ್ಪ ಸಿಗುತ್ತೆ, ಸೆಕೆಂಡ್ರಿಂದ ಸ್ಟಾರ್ಟ್ ಆಗುತ್ತೆ. ನಾವು 10 ಟನ್ ಹರಿಬೇಕಂದ್ರೆ ಅದು ನಾವು ವಾರಕ್ಕೊಂದ್ಸಲ ಕರೆಕ್ಟ್ ಕಂಪಲ್ಸರಿ ಹರಿಬೇಕು. ಅದು ವಾರ ಬಿಟ್ಟು 2-3 ದಿನ ಲೇಟ್ ಆತಂದ್ರೆ ಅಲ್ಲಿ ಎಲ್ಲ ಗಿಡ ಡ್ಯಾಮೇಜ್ ಆಗುತ್ತೆ, ಗಿಡಕ್ಕೆ ಇದು ಇರೋದಿಲ್ಲ. ಈಗ ಹೂ ಕಟಾವಿ ಬಂದಾಗ ನೀವು ಒಂದ್ ಸ್ವಲ್ಪ ಲೇಟ್ ಮಾಡಿದ್ರೆ ಅದು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ? ಇಳುವರಿ ಮೇಲೆ ಪರಿಣಾಮ ಬೀಳುತ್ತೆ. ನಾವು ಯಾವ ತರ ಕಟಾವ್ ಮಾಡ್ತೀವೋ ಆ ಟೈಪ್ ನಮಗೆ ಲಾಭ ಸಿಗುತ್ತೆ, ಅದು ಜಾಸ್ತಿ ಹೂ ಸಿಗುತ್ತೆ ನಮಗೆ. ಈಗ ಹೂ ಬೇಗ ಕಟಾವ್ ಮಾಡಲಿಲ್ಲ ಅಂದ್ರೆ ಅದೇನು ಹೂವೇನು ಕೆಳಗೆ ಉದುರವಲ್ಲ, ಒಣಗವಲ್ಲ ನಮಗೆ? ಅದು ಮಗ್ ಇನ್ನೊಂದು ಬೆಳೆ ಬರ್ಬೇಕಲ್ಲ, ಅದ್ರಲ್ಲಿ ಇನ್ನೊಂದು ಮಗ್ ಬರ್ಬೇಕಲ್ಲ. ಈಗ ಬಂದಿರೋ ಹೂ ಹರ್ಕಂದ್ರೆ ಇನ್ನೊಂದು ಮಗ್ ಬರುತ್ತೆ ಅಲ್ಲಿ, ಇಲ್ಲಾದ್ರೆ ಬರೋದಿಲ್ಲ ಮಗ್, ಅದು ಬರೋದಿಲ್ಲ, ಅದಿರ್ತದ ಗಿಡ. ಆ ಗಿಡ ನಾವು ಕಳ್ಕೊಂಡಂಗಾಗತ್ತೆ. ಈಗ ಸುಮಾರು ಅಂತಂದ್ರೆ ಈಗ 4 ಎಕರೆ ಹೂ ಕಟಾವ್ ಮಾಡಕಂತಂದ್ರೆ ಎಷ್ಟು ಜನ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ? 5 ಜನ ಹೋದ್ರೆ 1-1.5 ಟನ್ ಹರಿತಾರೆ. ಕಡಿಮೆ ಅಂದ್ರೆ 1-3 ಚೀಲ ಲೆಕ್ಕಾಚಾರ ಕರೆದ್ರೆ ನಮಗೆ 1 ಟನ್ ಆಗುತ್ತೆ ಹೂವು. ಈಗ ಒಬ್ಬರಿಗೆ ಎಷ್ಟು ನೀವು ಹಣ ಕೊಡ್ಬೇಕಾಗತ್ತೆ ಒಂದಿನ? ಹಂಗಾಗಿ ನಾವು ಕೂಲಿನ ಜಾಸ್ತಿ ನಾವು ಇವತ್ತಿನವರೆಗೂ ಯಾರಿಗೂ ಕೊಟ್ಟಿಲ್ಲ. ಅಂದ್ರೆ ಒಂದ್ ಹಂತದಲ್ಲಿ ಕೊಟ್ಟದೊಂದು ಹೋಗಿದೆ, ನೀವೇ ನಿಭಾಯಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ನಾವು ಮಾಡಿದ್ರೆ ನಮಗೆ ಲಾಭ ಸಿಗುತ್ತೆ. ಅದರಿಂದ ಈಗ ನಾವು ದುಡಿದು ಇನ್ನೊಬ್ಬರಿಗೆ ಅದು ಕೂಲಿಯರಿ ಕೊಟ್ಟರೆ ನಮ್ಗೆ ಏನು ಉಳಿಯಲ್ಲ, ಅದರಿಂದ ನಾವೇ ಸ್ವಂತಕ್ಕೆ ಮಾಡಿರೋದ್ರಿಂದ ನಮಗೆ ಅದರಿಂದ ಲಾಭ ಕಾಣ್ತೀವಿ. ಈಗೆಲ್ಲ ಹೂ ಕಟಾವ್ ಮಾಡ್ತಿರಲ್ಲ, ಯಾವ್ದ್ರಲ್ಲಿ ತುಂಬಿಕೊಂಡು ಮಾರ್ಕೆಟಿಗೆ ಕಳಿಸ್ತೀರ ನೀವು? ನಾವು ಮಾರ್ಕೆಟಿಗೆ ಯಾವ್ದೋ ಕಳಿಸಲ್ಲ, ಅವರೇ ಬರ್ತಾರೆ ಇಲ್ಲೇ ಸ್ಪಾಟ್ ಅಲ್ಲಿ ಹೊಲಕ್ಕೆ. ನಾವು ತಗೊಂಡು ರೋಡ್ಗೆ ಹಾಕಿದ್ರೆ, ನಮ್ಮ ಹೊಲ ಪಕ್ಕದಲ್ಲಿ ರೋಡ್ಗೆ ಹಾಕಿದ್ರೆ ಅವರು ಅವರೇ ಬಂದು ಕಂಪ್ನಿಯವರು ಲಾರಿ ತಗೊಂಬಂದು ತುಂಬಿಕೊಂಡು ಹೋಗ್ತಾರೆ. ಎಲ್ಲ ಚೀಲದಲ್ಲಿ ತುಂಬ ನಾವು ಚೀಲ, ಅವರೇ ಚೀಲ ಕೊಟ್ಟಿರ್ತಾರೆ, ಚೀಲ ಉರಿ ಎಲ್ಲ ನೀವನ್ನು ಅವರೇ ಕೊಡ್ತಾರೆ. ನಾವು ಏನು ಒಂದು ರೂಪಾಯಿನೂ ಬಂಡವಾಳ ಹಾಕಂಗಿಲ್ಲ, ಎಲ್ಲ ಪ್ರತಿಯೊಂದು ಅವ್ರದೇ. ನಾವು ಏನು ಅವರದು ರೋಡ್ಗೆ ಯಾಕೆ ಕೊಡೋ ಜವಾಬ್ದಾರಿ ನಮ್ದಷ್ಟೇ ರೈತರು. ಈಗ ನಿಮ್ಮ ಜಮೀನಲ್ಲೇ ಎಲ್ಲ ತೂಕ ಮಾಡ್ತಾರೆ? ನಮ್ಮ ಜಮೀನಲ್ಲೇ ಅವರು ಮಾಮೂಲಿ ಕಾಟ ತಂದು ನಮ್ಮ ಜಮೀನಲ್ಲೇ ತೂಕ ಮಾಡಿ ಅದು ತಗೊಂಡು ಹೋಗ್ತಾರೆ. ಈಗ ರೇಟ್ ಅಂತಂದ್ರೆ ಯಾವ ರೀತಿ ನಿಗದಿ ಮಾಡ್ತಾರೆ ಅವರು? ಅದು ಕಂಪ್ನಿ ಕಡೆಯಿಂದ ನಿಗದಿ ಮಾಡಿರ್ತಾರೆ. ಈ ಸಲ ನಾವು ಸ್ಟಾರ್ಟಿಂಗ್ ಹಾಕಿದಾಗ 4,000 ರೂಪಾಯಿ ದಂಗೆ ಹಾಕಿದ್ವಿ ಒಂದ್ ಟನ್ನಿಗೆ. ಈಗ 6,750 ರೂಪಾಯಿ ದಂಗೆ ಈ ವರ್ಷ ನಾವು ಬೆಳೆದಿದ್ವಿ. ಹಂಗಾಗಿ ನಾವು ಅವರು ನಿಗದಿ ಮಾಡಿದ ರೇಟ್ಗೆ ನಾವು ಹಾಕ್ತಿವಿ. ಅದ್ರ 4 ಕಣೆ ಬೋನಸ್ ಕೊಡ್ತಾರೆ. ಈಗ ಜಮೀನು ನಮ್ದು ಫ್ಲಾಟ್ ರೋಡ್ ಬಂದ್ಲಲ್ಲ, ಒಂದ್ ಹೊಲ ತಡ ಬರ್ಬೇಕು, ಅದಕ್ಕೆ 1 ಟನ್ನಿಗೆ 250 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಕೊಡ್ತಾರೆ. ನಾವು ರೋಡಿಗೆ ಹಾಕಕ್ಕೆ ಅದನ್ನ ರೈತರಿಗೆ ನೀವೇ ಉಪಯೋಗಿಸಬಹುದು. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಬೇರೆ ಲೇಬರ್ ಇಟ್ಟು ಅದನ್ನ ಹಾಕ್ಸ್ಕೋಬಹುದು, ಅದನ್ನ ನಿಮಗೆ ಸಿಗುತ್ತೆ. ಅದರಿಂದ ಒಂದ್ ಎಕರೆಗೆ ಸುಮಾರು ಅಂತಂದ್ರೆ ನೀವು ಎಷ್ಟು ಆದಾಯ ಕಾಣ್ತೀರಾ ಈ ಒಂದು ಚೆಂಡುವಿನಲ್ಲಿ? ಚೆಂಡು ಹೂವಲ್ಲಿ ನಾವು ಈ ವರ್ಷ 4 ಎಕರೆ ಹಾಕಿದ್ವಿ, ಹೋಸಲ 1 ಎಕರೆ ಹಾಕಿದ್ವಿ. ಈ ಸಲ 1 ಎಕರೆಗೆ ಆದ್ರೆ ನಾವು 60-65 ಸಾವಿರ ರೂಪಾಯಿ ಲೆಕ್ಕಾಚಾರಕ್ಕೆ ಮೇಂಟೆನೆನ್ಸ್ ಇದೆ. ಅದರಲ್ಲಿ ಒಂದು 15-16 ಸಾವಿರ ರೂಪಾಯಿ ನಾವು ಕೂಲಿಯರ್ ಖರ್ಚು, ವಿತ್ ಅವರು ಮುರ್ಕಂದಿರ ಖರ್ಚು ಎಲ್ಲಾ ಮುರಿದು ನಮಗೆ ಕಡಿಮೆ ಅಂದ್ರೆ ಒಂದು 40-45 ಸಾವಿರ ರೂಪಾಯಿ ನಮ್ಮಲ್ಲಿ ಸಿಗುತ್ತೆ. ಅಂದ್ರೆ ಪ್ರತಿ ಒಂದ್ ಎಕರೆಗೆ? ಪ್ರತಿ ಒಂದ್ ಎಕರೆಗೆ. ಈಗ 4 ಎಕರೆಗೆ ಅಂತಂದ್ರೆ 160,000 ರೂಪಾಯಿ ದುಡ್ಡು ಆಗುತ್ತೆ. ಸಿಗುತ್ತೆ, 6 ಲಕ್ಷ ಸಿಗುತ್ತೆ ನಮಗೆ. ತಿಮ್ಮಣ್ಣ ಅವರ, ಇದು ಲಾಭದಾಯಕ ಬೆಳೆ ಅಂತ ಹೇಳ್ತೀರಾ? ಚೆಂಡು ಒಳ್ಳೆ ಲಾಭಕರ ಬೆಳೆ ಅದು. ಮೆಕ್ಕೆಜೋಳ ಬೆಳೆಯೋದಕ್ಕಿಂತನ ಮೆಕ್ಕೆಜೋಳ ನಮ್ಮ ಭೂಮಿಯಲ್ಲಿ 1 ಎಕರೆಗೆ 20 ಕ್ವಿಂಟಲ್ ಬೆಳೆಯೋದಕ್ಕೆ ಹೆಚ್ಚಾಗೋಯ್ತು. ಆದ್ರೆ 20 ಕ್ವಿಂಟಲ್ ಬೆಳೆಯಕ್ಕಂದ್ರೆ 12-13 ಸಾವಿರ ರೂಪಾಯಿ ಖರ್ಚು ಬರುತ್ತೆ 1 ಎಕರೆ ಬೆಳೆ ಮೆಕ್ಕೆಜೋಳ ಬೆಳೆಯಲಿಕ್ಕೆ. ಇವತ್ತಿನ ರೇಟಲ್ಲಿ 1.5 ಸಾವಿರ ಇದ್ರೂ 30,000 ದುಡ್ಡು ಆಗುತ್ತೆ. ಅದರಲ್ಲಿ 12,000 ರೂಪಾಯಿ ಖರ್ಚು ಹೋದ್ರೂ ನಮಗೆ ಉಳಿಯೋದು 17-18 ಸಾವಿರ. ಇದು ಚೆಂಡು ಈ 40-45 ಸಾವಿರ ದುಡ್ಡು ಉಳಿತು. ಈಗ ಸಾಮಾನ್ಯವಾಗಿ ಇದು ಲಾಸ್ಟ್ ಆಗತ್ತೆ, ಹೂವು ಎಷ್ಟು ತಿಂಗಳು ಬೇಕಾಗುತ್ತೆ? 3-3.5 ತಿಂಗಳು. ಈಗೆಲ್ಲ ಹೂವೆಲ್ಲ ಕಟಾವ್ ಮಾಡಿದ್ಮೇಲೆ ಆ ಗಿಡ ಏನ್ ಮಾಡ್ತೀರಾ ನೀವು? ನಾವು ಬಾಂಡ್ಲಿ ಹೊಡಿಸಿ ನಮ್ಮ ಹೊಲದಲ್ಲೇ ಹಂಗೆ ಕೈ ಬಿಡ್ತೀವಿ 8-10 ದಿವಸ. ಮತ್ತಂಗೆ ರೂಟ್ ಹೊಡಿಸಿ ನಾವು ಮತ್ತೆ ಬೇರೆ ಬಿತ್ತನೆ ಮಾಡ್ಕೊಂತೀವಿ. ಅದು ಅಲ್ಲೇ ಕೊಳತು ನಮಗೆ ಗೊಬ್ಬರ ಆಗುತ್ತೆ. ಅಂದ್ರೆ ನಿಮ್ಮಲ್ಲೇ ಸಿಗಂತ ತ್ಯಾಜ್ಯಗಳನ್ನ ಅಲ್ಲೇ ಸಾವಯವ ಗೊಬ್ಬರ ಮಾಡ್ತೀವಿ ನಾವು ಅದೇ ಟೈಪ್ ಅಲ್ಲೇ. ಆತರ ಚೆಂಡುವಿನ ಜಮೀನಲ್ಲಿ ಗೊಬ್ಬರ ಮಾಡ್ತಿರಲ್ಲ, ಮುಂದಿನ ಬೆಳೆ ಯಾವ ರೀತಿ ಇಳುವರಿ ಬರುತ್ತೆ? ಚೆಂಡು ಹೂವಲ್ಲಿ ಒಳ್ಳೆ ಕಸರತ್ತು ಇರುತ್ತೆ. ಬೇರೆ ಇನ್ನೊಂದು ಬೆಳೆ ಹಾಕಿದ್ರು ಯಾವ್ದೇ ರೀತಿ ಅದು ಫೇಲ್ ಆಗಿಲ್ಲ, ಎಲ್ಲ ಬೆಳೆನು ಪಕ್ಕ ಬೆಳೆದಿದೆ. ಈಗ ನೀವು ಪ್ರಾರಂಭದಲ್ಲಿ ಒಂದ್ ಮಾತು ಹೇಳಿದ್ರ, ನಮ್ಮನ್ನ ನೋಡಿ ಸಾಕಷ್ಟು ಜನ ಚೆಂಡು ಹೂವನ್ನ ಬೆಳೀತಾ ಇದ್ದಾರೆ. ಬೆಳೀತಾರೆ, ನಾವು ಸ್ಟಾರ್ಟಿಂಗ್ ಹಾಕಿದ್ದೆ. ನಾವು ನಮ್ಮಿಂದ ನೋಡಿ ಇಡೀ ಸುತ್ತಮುತ್ತ ಹಳ್ಳಿಯೆಲ್ಲ ಲಾಭ ನೋಡಿ ಇಡೀ ಗೋಕಾಲಟ್ಟಿ ಗುತ್ತಿದುರ್ಗ ಎಲ್ಲಾ ಕಡೆನು ಹಾಕ್ತಿದ್ದಾರೆ. ಈಗ ಕಂಪ್ನಿ ಕೊಡೋಷ್ಟು ಕೊಟ್ಟು ಈಗ ಹಬ್ಬದ ಒಂದು ಸಂದರ್ಭದಲ್ಲಿ ಅಂತ ಒಂದು ಸೀಸನ್ ಅಲ್ಲಿ ನಾವು ಮಾರಾಟ ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಅಂದ್ರೆ ಏನು ಆರ ಕಟ್ಟಿ ಮಾರಾಟ ಮಾಡ್ತಾರೆ? ಯಾವ ರೀತಿ ಮಾಡ್ತೀವಿ? ಇಲ್ಲ, ನಾವು ಇಲ್ಲ ಸ್ಪಾಟಿಗೆ ಬರ್ತಾರೆ ವ್ಯಾಪಾರದವರು. ವ್ಯಾಪಾರದವ್ರು ಬಂದ್ರೆ ನಾವ್ ಏನ್ ಮಾಡ್ತೀವಿ, ಅವ್ರಿಗೆ ಒಂದ್ ರೇಟಿಗೆ 25-28 ರೂಪಾಯಿ ಹಿಂಗೆ ಒಂದು ಸೀಸನ್ ನೋಡ್ತೀವಿ. ರೈತರು ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಚೆಂಡು ಹೂ ಹಾಕಿದ್ದಾರೆ. ನಮ್ದು ಅಷ್ಟೇ ಒಂದು 4-5 ಪ್ಲಾಟ್ ಇದಾವೆ ಅಂದ್ರೆ ನಾವು ಡಿಮ್ಯಾಂಡ್ ಅಲ್ಲಿ ಇರ್ತೀವಿ. ಈಗ ಬಹಳ ಕಡೆಗೆ ಹೂ ಸಿಗುತ್ತೆ ಅಂದ್ರೆ ನಾವು ಡಿಮ್ಯಾಂಡ್ ಕಮ್ಮಿ ಮಾಡಿ ಒಂದ್ ಅಂತ ಕೊಡ್ತೀವಿ, 20-22 ರೂಪಾಯಿ ಹಿಂಗ್ ವರ್ಷ ಈ ಟೈಪ್ ಕೊಡ್ರೆ ಮುಂದಿದ್. ಈಗ ದಸರಾದಲ್ಲಿ 100 ರೂಪಾಯಿ ತನಕ ಮಾರಾಟ ಆಗುತ್ತೆ ಚೆಂಡು? ಮಾರಾಟ ಆಗುತ್ತೆ ಅಂದ್ರೆ ನಾವು ಮಾರಾಟಕ್ಕೆ ಹೋಗಲ್ಲ, ವ್ಯಾಪಾರದವ್ರು ತಗೊಂತಾರ. ವರ್ಷಲ್ಲಿ ನಾವು ಇಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತೀವಲ್ಲ, ನಮಗೆ 20-25 ರೂಪಾಯಿ ಲೆಕ್ಕಕ್ಕೆ ಸಿಗುತ್ತೆ ನಮಗೆ ಒಂದ್ ಕೆಜಿ. ಈಗ ಸಾಕಷ್ಟು ನಿಮಗೆ ಅನುಭವ ಇದೆ ಈ ಚೆಂಡುವಿನ ಕೃಷಿಯಲ್ಲಿ. ಈಗ ನೀವು ಕಂಪ್ನಿ ಏನ್ ಕೊಡ್ತಾರ ಅಲ್ಲಿ 4 ಎಕರೆ ಬೆಳಿತೀರಿ, ಜೊತೆಗೆ ಈ ದಸರಾ ಹಬ್ಬಕ್ಕೆ ಬರುವ ಹಾಗೆ ಬೇರೆ ಇನ್ನೊಂದ್ 2 ಎಕರೆ ಹಾಕಿ ನೀವು ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ತಗೋಬಹುದಲ್ಲ? ಇಲ್ಲಿ ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರೆ ಅದ್ರೊಳಗಡೆ ಬೆಳಿಬಹುದಲ್ಲ? ನಾವು ಆ ಟೈಪ್ ಬೆಳಿಬಹುದು. ಇದು ಹೂವು ಒಂದೇ ಟೈಪ್ ಒಂದೇ ಸಲ ಬಂದು ಹೋಗೋದ ಬೆಳೆ ಅಲ್ಲ. ಕಡಿಮೆ ಅಂದ್ರೆ 1-10 ವಾರ ಹೂವು ಕಟಾವ್ ಮಾಡ್ಬೇಕು, 8 ವಾರ ಅಂತ ಕಟಾವ್ ಮಾಡ್ಬೇಕು. ಹಂಗಾಗಿ ನಮಗೆ ಏನಾಗುತ್ತೆ, ದಸರಾ ಸಿಗೋದು ಒಂದೇ ಕಟಾವ್ಗೆ, ಇನ್ನು 7 ಕಟಾವ್ ನಾವು ಮಾರಾಟ ಮಾಡಕ್ ನಮಗೆ ಸಿಗಲ್ಲ. ನಾವು ಕಂಪ್ನಿಗೆ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಕಂಪ್ನಿಗೆ ಕೊಡಬಹುದು, ನಮಗೆ ದಸರಾ ಸಿಕ್ತ ಅಂದ್ರೆ ನಾವು ದಸರಾಕ್ಕೂ ಮಾರ್ಕೋಬಹುದು. ಹಂಗಾಗಿ ನಾವು ಸಪರೇಟ್ ಅದನ್ನ ಮಾಡೋದಿಲ್ಲ. ಈಗ ನಾವು ಒಂದಿನದ ಲಾಭ ನೋಡಬಾರ್ದು. ಒಂದಿನದ ಲಾಭ ನೋಡಿದ್ರೆ ನಮಗೆ ಅದು ಇನ್ನು 7 ಕಟಾವಿಂದ ನಮಗೆ ವೇಸ್ಟ್ ಆಗುತ್ತೆ. ನಾವು ಒಂದ್ ವಾರ ಕ್ವಿಂಟನ್ ಬೆಳೆದ್ರೆ ಯಾವ ಮಾರ್ಕೆಟ್ ಅಲ್ಲಿ ಓಡಲ್ಲ, ಅದು ಕಂಪ್ನಿ ಅಷ್ಟೇ ಓಡೋದು. ಹಂಗಾಗಿ ಅವ್ರಿಗೆ ನಾವು ಒಪ್ಪಂದ ಮಾಡ್ಕೊಂಡೆ ಏನೇ ಇದ್ರೆ ಮಾಡೋದು ನಾವು. ಈಗ ಸಾಕಷ್ಟು ಲಾಭ ಕಂಡಿದ್ವಿ ಅಂತ ಹೇಳಿದ್ರಲ್ಲ ಚೆಂಡುವಿನಲ್ಲಿ, ಇನ್ನು ಹೆಚ್ಚು ಬೆಳಿಬೇಕಂತ ಅನಿಸಿದೆಯಾ ನಿಮಗೆ? ಇಲ್ಲ, ಇನ್ನು ಹೆಚ್ಚಾಗಿ ಬೆಳಿಬೇಕು. ಇರೋದು 9 ಎಕರೆ ಜಮೀನಲ್ಲಿ 2 ಎಕರೆ ತೋಟ ಮಾಡಿದ್ವಿ, 1-3 ಎಕರೆ ಬೇರೆ ಮಾಮೂಲಿ ತರಕಾರಿ ಇಟ್ಕೊಂಡಿದ್ವಿ. ಅದಕ್ಕಾಗಿ ಕಡಿಮೆ ಅಂದ್ರೂ 1-2-3 ಎಕರೆ ನಾವು ವರ್ಷ ಬಿಡೋದಿಲ್ಲ. ಈ ವರ್ಷ ನಮ್ಮಿಂದ ನೀರು ಸಂಪ ಇರೋದ್ರಿಂದ 4 ಎಕರೆ ಪ್ಲಾಟ್ ಹಾಕಿದ್ವಿ. ಈಗ ಬೇಸಿಗೆಯಲ್ಲಿ ಬೆಳೆದ್ರೆ ಕಂಪ್ನಿಯವ್ರು ತಗೊಳ್ಳಲ್ವಾ ಹೂವು? ಇಲ್ಲ ಅಕ್ಕ, ಅವರು ಕೊಡೋದಿಲ್ಲ ಬೀಜ ಕಂಪ್ನಿಯಲ್ಲಿ ಏನು ತಗೊಳ್ಲಿಕ್ಕೆ. ಅವರು ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅರಿಯ ಮುಂದ್ಗಡೆ ನೀರು ಬೇಕು, ಹೂವು ಪೋಷಕಾಂಶ ಬರಲ್ಲ, ಅಷ್ಟೊಂದು ಗಿಡನೂ ಇಳುವರಿ ಬರಲ್ಲ. ಅದಕ್ಕೆ ನಾವು ನಾಟಿ ಮಾಡಿದ್ಮೇಲೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳೊಳಗೆ ಕಡಿಮೆ ಅಂದರೆ ಎರಡು ಮಳೆ ಸಂಪಾಗೆ ಹೊಡೆದ್ರೆ ಒಳ್ಳೆ ಇಳುವರಿ ಸಿಗುತ್ತೆ. ಇಲ್ಲ ನೀರು ನಮಗೆ ಹನಿ ನೀರಾವರಿ ಇದ್ರೆ ನಮಗೆ ಇನ್ನೂ ಭಾಳ ಚೆನ್ನಾಗುತ್ತೆ. ಈಗ ಚೆಂಡು ಕಟಾವು ಮಾಡ್ತೀರಪ್ಪ, ಒಂದ್ ವೇಳೆ ಏನಾದ್ರೂ ಕಂಪ್ನಿಯರ್ ಬರಲಿಲ್ಲ, ಒಂದೆರಡು ದಿನ ಅದನ್ನ ಮನೆಯಲ್ಲಿ ಇಟ್ಕೊಂಡು ಅದ್ರ ಗುಣಮಟ್ಟ ಕಾಪಾಡ್ಬೋದು? ಬರ್ಲಿಲ್ಲ ಅಂದ್ರು ಇಲ್ಲಿ ನಮ್ಮ ಸ್ಥಳೀಯ ಏಜೆಂಟ್ ಇರ್ತಾರ, ಅವರು ಅವರ ಏಜೆನ್ಸಿ ತಗೊಂಡಿರ್ತಾರಲ್ಲ, ಹೊಲದ ರೋಡ್ಗೆ ಹಾಕಿದ್ರು ನಾವು. ನಾವು ಇವತ್ತು ತರದಿದೀವಿ ಅಣ್ಣ, ಬರ್ಬೇಕಣ ನೀವು ಅಂದ್ರೆ ಬರ್ತಾರ. ಬಂದು ತೂಕ ಮಾಡಿ ಹೋದ್ರೆ ಅವ್ರು ಯಾವಾಗ ತುಂಬಿಕೊಂಡು ಹೋಗೋದು, ನಾಳೆ ಗಾಡಿ ಬಂದ್ರೆ ಹಾಕಿ ಕಳಿಸ್ತಾರೆ. ಮತ್ತೆ ಈ ಚೆಂಡುವಿನ ಜೊತೆಗೆ ಮತ್ತೆ ಬೇರೆ ಬೇರೆ ಹೂ ಬೆಳಿಬೇಕಂತ ಏನಾದ್ರು ಪ್ಲಾನ್ ಮಾಡಿಕೊಂಡಿದ್ರೆ? ಇಲ್ಲ ಪ್ಲಾನ್ ಆತರ ಏನಿಲ್ಲ. ನಾವು ತೋಟದ ಬಗ್ಗೆ ಸ್ವಲ್ಪ ತಲೆ ಕೆಡಿಸಿಕೊಂಡಿರೋದ್ರಿಂದ ನಾವು ತೋಟಕ್ಕೆ ಒತ್ತು ಜಾಸ್ತಿ ಕೊಡ್ತಾ ಇದೀವಿ. ನೀರು ಜಾಸ್ತಿ ಇರೋದ್ರಿಂದ ನಾವು ತೋಟ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಈಗ ಎರಡು ಎಕರೆ ತೋಟ ಮಾಡಿದ್ವಿ, ಈ ವರ್ಷ ಇನ್ನೊಂದು ಎರಡು ಎಕರೆ ತೋಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ತೋಟದಲ್ಲಿ ನಾವು ಚೆಂಡು ಬೆಳಿಬಹುದು, ತೋಟಕ್ಕೂ ಬೆನಿಫಿಟ್ ಇರುತ್ತೆ, ನಮಗೆ ಚೆಂಡುಗೂ ನಾವು ಬೆಳೆ ಬೆಳೆಯಕ್ಕೂ ಬೆನಿಫಿಟ್ ಇರುತ್ತೆ. ಹಂಗಾಗಿ ನಾವು ತೋಟದ ಮೇಲೆ ಒತ್ತು ಕೊಟ್ಟು ಈಗ ಅದೇನೆ ನಾವು ಮಾಡ್ಕೊಂಡು ಹೋಗೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಈಗ ಎರಡು ಎಕರೆ ಅಡಿಕೆ ತೋಟ ಇದೆಯಪ್ಪ ಅಂತ ಹೇಳಿದ್ರೆ, ಅಲ್ಲ ಫಲಕ್ ಬಂದಿದೆ ಅಂತ ಹೇಳಿದ್ರಿ, ಅಡಿಕೆನೇ ಹಾಕ್ಬೇಕಂತ ಮತ್ತೆ ಯಾಕೆ ಅನಿಸುತ್ತೆ ನಿಮಗೆ? ಅದರಿಂದ ನಮಗೆ ಲಾಭ ಜಾಸ್ತಿ ಇದೆ ಅಡಿಕೆ. ಅಡಿಕೆಯಿಂದ ಈ ವರ್ಷ ರೇಟು ಅದು ಕನಿಷ್ಠ ಅಂದ್ರೆ ಎರಡು ಎಕರೆ ತೋಟ ಇತ್ತು ಅಂದ್ರೆ ಈ ವರ್ಷ ಏನು ಬೆಳೆ ಇಲ್ಲ, ನೀರು ಕಮ್ಮಿ ಆಗಿ ಬೆಳೆ ಇಲ್ಲ ಅಂದ್ರೂ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ದುಡ್ಡು ನೋಡಬಹುದು. ಕೊನೆಯಿಂದ 35,000 ರೇಟ್ ಸಿಕ್ಕರು ಅಷ್ಟು ದುಡ್ಡು ಅಂತ ನಾವು ಕಂಪಲ್ಸರಿ ನೋಡಬಹುದು. ಈ ಬೇರೆ ಬೆಳೆಗಳು ನೋಡ್ಕೊಂತ ಹೋದ್ರೆ ನಮಗೆ ಲೈಫ್ ಇರಲ್ಲ. ಅಂದ್ರೆ ಒಟ್ಟಾರೆ ಇವತ್ತಿನ ದಿನದಲ್ಲಿ ಹೆಚ್ಚು ಆದಾಯ ತಂದುಕೊಡುವಂತ ಬೆಳೆ ಅಂದ್ರೆ ಅಡಿಕೆ ಅಂತ ಹೇಳ್ತೀರಿ? ಅಡಿಕೆ ಅಡಿಕೆ ಅಡಿಕೆನೂ ಇರಬೇಕು. ಸ್ವಲ್ಪ ಸ್ವಲ್ಪ ಈ ತರಕಾರಿ ಮೆಣಸಿನಕಾಯಿ ಬೆಳಿತೀವಿ ನಾವು, ಎರಡು ಎಕರೆ ಮೆಣಸಿನಕಾಯಿ ಹಾಕಿದ್ವಿ. ಈ ವರ್ಷ ಕೂಲರಿ ಕೈಲಿಂದ ಕೊಟ್ಟಿದ್ವಿ, ಚೆಂಡಿಗೆ ಒಂದು ಉಡ್ತಂದು ಕೂಲರಿ ಕೊಟ್ಟಿದ್ವಿ. ಹಂಗಾಗಿ ಇವೆಲ್ಲ ಬೆಳೆ ತಾತ್ಕಾಲಿಕ. ಈಗ 3 ವರ್ಷದಿಂದ ಮೆಣಸಿನಕಾಯಿ ಹಾಕಿದ್ವಿ, ಅವಾಗೆಲ್ಲ ಲಾಭ ಸಿಗುತ್ತೆ. ಈ ವರ್ಷ ಸ್ವಲ್ಪ ಲಾಸ್ ಆಗಿದೆ ಮೆಣಸಿನಕಾಯಿ. ತರಕಾರಿ ಹಿಂಗೆ ಅಂತ ಹೇಳಕ್ಕಾಗಲ್ಲ, ಈಗ ರೇಟ್ ಇದ್ರೆ ಇರ್ಬೋದು ಇಲ್ಲದೆ ಇರ್ಬೋದು, ಒಂದೊಂದ್ ಸಲ ಸಾಕಷ್ಟು ರೇಟ್ ಸಿಗುತ್ತೆ. ಸಾಕಷ್ಟು ರೇಟ್ ಸಿಕ್ಕದೆ ನಮಗೆ. ನಮಗೆ ಈ ಸಲ ನಾವು ರೇಟ್ ಇಲ್ಲ ಅಂದ್ರೂ ಕಡಿಮೆ ಅಂದ್ರೆ 17-18 ರೂಪಾಯಿ ಲೆಕ್ಕಾಚಾರಕ್ಕೆ ನಾವು ಮಾರಿದೀವಿ. ಈಗ ಒಂದು 4 ಬೀಡು 3 ಬೀಡು ಮಾತ್ರ ನಮಗೆ ರೇಟ್ ಡೌನ್ ಆಗಿದೆ. ಈಗ ಪ್ರತಿ ಒಂದ್ ಕೆಜಿಗೆ ಎಷ್ಟು ರೇಟ್ ಸಿಕ್ಕರೆ ಮೆಣಸಿನಕಾಯಿಗೆ ನಿಮಗೆ ಲಾಭದಾಯಕ ಆಗುತ್ತೆ? 17 ರೂಪಾಯಿ ರೇಟ್ ಸಿಕ್ಕರೆ ನಮಗೆ ಕೂಲರಿಗೂ ವಿತ್ ನಮ್ಮ ರೈತರಿಗೂ ನಾವು ಮಾಡಿರೋ ಖರ್ಚಿಗೂ ನಮಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ರೂಪಾಯಿ ದುಡ್ಡು ಉಳಿಯುತ್ತೆ ನಮಗೆ ರೈತರಿಗೆ. ಸಾಕಷ್ಟು ಈಗ 9 ಎಕರೆ ಒಳಗಡೆ ಅಡಿಕೆ ಬೆಳಿತೀರಿ, ಚೆಂಡು ಬೆಳಿತೀರಿ, ತರಕಾರಿ ಬೆಳಿತೀರಿ, ಜೊತೆಗೆ ಮತ್ತೆ ಕುರಿ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಯಾಕನಿಸ್ತು ನಿಮ್ಗೆ ಕುರಿ ಸಾಕಾಣಿಕೆ ಮಾಡಬೇಕು ಇವಾಗಿನ ದಿನದಲ್ಲಿ ಅಂತ? ಕುರಿ ಸಾಕಾಣಿಕೆ ನಮ್ಮ ತಲೆಯಂತರದ ಬಂದಿರೋದು, ನಾವು ಇವತ್ತಿನವರೆಗೆ ಕಳ್ಕೊಂಡಿಲ್ಲ ಅದನ್ನು. ಈಗ ಏನೇ ಒಂದು ಸಮಸ್ಯೆ ಬಂದ್ರೆ ಹೊಲಕ್ಕೆ ಅದರಿಂದ ತೆಗೆದು ಅದಕ್ಕೆ ಹಾಕ್ತಿವಿ, ಅದರಿಂದ ತೆಗೆದು ಇದಕ್ಕೆ ಹಾಕ್ತಿವಿ. ಈ ಟೈಪ್ ನಮಗೆ ಅದು ಫೋರ್ಸಿಂಗ್ ಇರೋದ್ರಿಂದ ಇಟ್ಕೊಂಡಿದ್ವಿ. ಈಗ ಸಾಕಷ್ಟು ನಿಮ್ದು ಜಮೀನಿದೆ, ಈಗ ಕುರಿ ಗೊಬ್ಬರ ಎಲ್ಲ ಸಾಕಷ್ಟು ಬೇಕಾಗುತ್ತೆ. ಈಗ ಬೇರೆ ಕಡೆ ಗೊಬ್ಬರ ಕೊಂಡ್ಕೊಳ್ಳೋದು ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಖರ್ಚು ಅದಕ್ಕೋಸ್ಕರ ಇನ್ನೂ ಇಟ್ಕೊಂಡಿದ್ದೀವಿ ನಾವು. ಈಗೆಲ್ಲ ಬೆಳೆ ಎಲ್ಲ ತಗೊಂಡಿವಿ ಅಂದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಅಷ್ಟೇ ಕುರಿಯನ್ನ ದಿವಸ ಒಂದಂತ ಮನಸ್ಸಿಗಂತ ಹೋಗ್ತೀವಿ ಅದನ್ನ ನೈಟು ಡೈಲಿ ಬಿಟ್ಕಂತ ಹೋದಾಗ ಏನಾಗುತ್ತೆ ನಮಗೆ, ಅದು ನಮಗೆ ಗೊಬ್ಬರಕ್ಕೋಸ್ಕರ ಅವನ್ನ ಪೋರ್ಸಿಂಗ್ ಇಟ್ಕೊಂಡಿವಿ. ಅದು ತಲೆಯಂತರಿಂದ ಬಂದಿರೋದು, ಅದನ್ನ ನಾವು ಕಳೆಯಕ್ಕೆ ಇಷ್ಟ ಇಲ್ಲ. ಈಗ ಅದೆಲ್ಲ ಮೇಯಿಸೋದು ಅದೆಲ್ಲ ನಿಮಗೆ ಗುಡ್ಡಗಾಡ ಸಾಕಷ್ಟು ಇದೆಯಾ ಇಲ್ಲ? ನಮಗೆ ಗುಡ್ಡಗಾಡಿ ಇದೆ, ಕೆರೆ ಇದೆ. ನಮ್ಮೂರಲ್ಲಿ ಯಾವೂ ಇಲ್ಲ ಕುರಿಗಳು, ನಮ್ಮೂ ಅಷ್ಟೇ ಇರೋದು. ಹಂಗಾಗಿ ನಮ್ಮವೆಲ್ಲ ಅದು ಮೇಂಟೆನೆನ್ಸ್ ಇದೆ. ಅಂದ್ರೆ ಕುರಿಯಲ್ಲೂ ಸಾಕಷ್ಟು ಲಾಭ ಇದೆಯಲ್ವಾ ಕುರಿ ಸಾಕಾಣಿಕೆ? ಲಾಭ ಲಾಭ ಇದೆ, ಅದರಂತೂ ಲಾಭ ಇದೆ. ತಿಮ್ಮಣ್ಣ ಅವರೇ, ಈ ಚೆಂಡಿನ ಕೃಷಿ ಏನನ್ಸುತ್ತೆ ನಿಮಗೆ? ನಮಗೆ ಅದು ಅದು ಮಾಡಿಕೆಲಿಂದ ಒಂದು ಕಷ್ಟ ಭಾವನೆ ನೀವಿದೆ ನಮ್ಮ ರೈತ ನಮಗೆ ಆರ್ಥಿಕವಾಗಿ ಲಾಭದಾಯಕ ಕಂಡಿದ್ರೆ ಅದರಿಂದ ಕಂಡಿದೀವಿ. ಕಂಡಿರೋದ್ರಿಂದ ನಾವು ಅದನ್ನ ಎಕರೆ ವರ್ಷ ಒಂದು ಎಕರೆ ಜಾಸ್ತಿ ಮಾಡ್ತಾ ಹೋಗ್ತಿದ್ವಿ. ನಮಗೆ ಇನ್ನ ಎಕ್ಸ್ಟ್ರಾ ಜಮೀನಿಲ್ಲ, ನಾವು ಬಹಳ ಮಾಡ್ಬೇಕನ್ನೋ ಆಸೆ ಇತ್ತು. ಅದಕ್ಕೆ ಲಿಮಿಟ್ ಸೀಮಿತವಾಗಿ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೇದು ತಿಮ್ಮಣ್ಣ ಅವರೇ, ಇಲ್ಲ ತನಕ ನಿಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಚೆಂಡುವಿನ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಚೆಂಡು ಹೂವಿನ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೋಮನಹಳ್ಳಿಯ ಕೃಷಿಕ ಎನ್ ತಿಮ್ಮಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೇ ಶುಕ್ರವಾರ ಸೆಪ್ಟೆಂಬರ್ 17ರಂದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕೋವಿಡ್ ಲಸಿಕಾ ಮೆಗಾಮೇಳ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಆಯ್ದ ಅಂಗನವಾಡಿ ಕೇಂದ್ರಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸದರಿ ಕೋವಿಡ್ ಲಸಿಕಾ ಮೆಗಾಮೇಳದಂದು ಕನಿಷ್ಠ 1 ಲಕ್ಷ ಡೋಸ್ ಕೋವಿಡ್ ಲಸಿಕೆ ನೀಡಲು ಉದ್ದೇಶಿಸಲಾಗಿದೆ. 18 ವರ್ಷ ಮೇಲ್ಪಟ್ಟ ಎಲ್ಲಾ ಸಾರ್ವಜನಿಕರು ಲಸಿಕಾ ಮೇಳದಲ್ಲಿ ಪಾಲ್ಗೊಂಡು ಮೊದಲನೇ ಹಾಗೂ ಎರಡನೇ ಡೋಸ್ ಪಡೆಯಬಹುದಾಗಿದೆ. ಈ ಲಸಿಕಾ ಮೇಳದಲ್ಲಿ ವಿಶೇಷವಾಗಿ ಗರ್ಭಿಣಿಯರಿಗೂ ಬಾಣಂತಿಯರಿಗೂ ಸಹ ಕೋವಿಡ್ ಲಸಿಕೆ ನೀಡಲಾಗುತ್ತದೆ. ಸಾಧ್ಯವಾಗುವುದು. ಆದ್ದರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲಾ ಸಾರ್ವಜನಿಕರು ಸದರಿ ದಿನದಂದು ಕೋವಿಡ್ ಲಸಿಕೆ ಪಡೆದು ಕೊರೋನಾ ಕಾಯಿಲೆಯಿಂದ ರಕ್ಷಿಸಿಕೊಳ್ಳಿ. ಈ ಲಸಿಕೆ ಸಂಪೂರ್ಣವಾಗಿ ಉಚಿತ. ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಸೂಚಿಸಿದೆ. ಸಮಯ ಬೆಳಗ್ಗೆ 10:00 ಸಂಜೆ 5:00. ಪ್ರಕಟಣೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಿತ್ರದುರ್ಗ. ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ವರದಿ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,502 ರಿಂದ ಗರಿಷ್ಠ 1,625 ರೂಪಾಯಿಗಳು. ಹೈಬ್ರಿಡ್ ಜೋಳ 1,372 ರಿಂದ 1,545 ರೂಪಾಯಿಗಳು. ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 1,415 ರೂಪಾಯಿಗಳು. ಹೈಬ್ರಿಡ್ ರಾಗಿ ಕನಿಷ್ಠ ಮತ್ತು ಗರಿಷ್ಠ 2,051 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ನೆಲಗಡಲೆ ಅಥವಾ ಶೇಂಗಾ ನಾಟಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,809 ರಿಂದ ಗರಿಷ್ಠ 6,779 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,767 ರಿಂದ 2,081 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ 4,329 ರಿಂದ 5,729 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯ ಧಾರಣೆ ಈ ರೀತಿ ಇದೆ. ನೆಲಗಡಲೆ ಶೇಂಗಾ ಗೆಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,889 ರಿಂದ ಗರಿಷ್ಠ 7,989 ರೂಪಾಯಿಗಳು. ಸೂರ್ಯಕಾಂತಿ 4,714 ರಿಂದ 5,179. ದಾವಣಗೆರೆ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5,500 ರಿಂದ ಗರಿಷ್ಠ 7,000 ರೂಪಾಯಿಗಳು. ಬೂದುಗುಂಬಳಕಾಯಿ 700 ರಿಂದ 900. ಬಾಳೆಹಣ್ಣು ಏಲಕ್ಕಿ ಬಾಳೆ 1,500 ರಿಂದ 2,000. ಪಚ್ಚಬಾಳೆ ಕನಿಷ್ಠ ಮತ್ತು ಗರಿಷ್ಠ 1,500 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ 2,700 ರಿಂದ 3,000 ರೂಪಾಯಿಗಳು. ಬೀಟ್ರೋಟ್ 1,200 ರಿಂದ 1,600. ಹಾಗಲಕಾಯಿ 500 ರಿಂದ 700. ಸೋರೆಕಾಯಿ 800 ರಿಂದ 1,000. ಬದನೆಕಾಯಿ 800 ರಿಂದ 1,000. ಗೋರಿಕಾಯಿ 1,100 ರಿಂದ 1,500. ಎಲೆಕೋಸು 400 ರಿಂದ 600. ದಪ್ಪಮೆಣಸಿನಕಾಯಿ 1,900 ರಿಂದ 2,200. ಕ್ಯಾರೆಟ್ 1,500 ರಿಂದ 2,000 ರೂಪಾಯಿಗಳು. ಹೂಕೋಸು 600 ರಿಂದ 800. ಸಪೋಟ 2,000 ರಿಂದ 2,500. ಹತ್ತಿ 5,380 ರಿಂದ 1,810 ರೂಪಾಯಿಗಳು. ಕ್ಷಮಿಸಿ, ಹತ್ತಿ 5,380 ರಿಂದ 10,810 ರೂಪಾಯಿಗಳು. ಸೌತೆಕಾಯಿ 1,400 ರಿಂದ 1,700. ನುಗ್ಗೆಕಾಯಿ 1,800 ರಿಂದ 2,000 ರೂಪಾಯಿಗಳು. ಬೆಳ್ಳುಳ್ಳಿ ಕನಿಷ್ಠ ಮತ್ತು ಗರಿಷ್ಠ 3,600. ಅವರೆಕಾಯಿ 1,800 ರಿಂದ 2,200. ಹಸಿಮೆಣಸಿನಕಾಯಿ 1,000 ರಿಂದ 1,200 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ ಪ್ರತಿ ಕ್ವಿಂಟಾಲ್ಗೆ 3,351 ರಿಂದ 5,646 ರೂಪಾಯಿಗಳು. ಕರ್ಬೂಜ ಕನಿಷ್ಠ ಮತ್ತು ಗರಿಷ್ಠ 1,200 ರೂಪಾಯಿಗಳು. ನವಿಲುಕೋಸು 1,200 ರಿಂದ 1,800. ಬೆಂಡೆಕಾಯಿ 1,200 ರಿಂದ 1,600. ನಿಂಬೆಹಣ್ಣು ಕನಿಷ್ಠ ಮತ್ತು ಗರಿಷ್ಠ 1,200. ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 1,490 ರೂಪಾಯಿಗಳು. ಮೋಸಂಬಿ ಕನಿಷ್ಠ ಮತ್ತು ಗರಿಷ್ಠ 1,300. ಈರುಳ್ಳಿ 200 ರಿಂದ 1,300. ಕಿತ್ತಳೆ 1,000 ರಿಂದ 2,000 ರೂಪಾಯಿಗಳು. ಭತ್ತ ಕನಿಷ್ಠ ಮತ್ತು ಗರಿಷ್ಠ 1,575. ಪಪ್ಪಾಯಿ 2,100 ರಿಂದ 2,300. ಅನಾನಸ್ 1,700 ರಿಂದ 1,900. ದಾಳಿಂಬೆ 2,000 ರಿಂದ 3,000. ಆಲೂಗಡ್ಡೆ 1,400 ರಿಂದ 1,600. ಮೂಲಂಗಿ 1,600 ರಿಂದ 2,000. ಹೀರೆಕಾಯಿ 1,500 ರಿಂದ 1,700. ಸೀಮೆ ಬದನೆಕಾಯಿ 1,100 ರಿಂದ 1,500. ಸುವರ್ಣಗಡ್ಡೆ 2,000 ರಿಂದ 2,300. ತೊಂಡೆಕಾಯಿ 2,000 ರಿಂದ 2,300. ಟೊಮೆಟೊ 500 ರಿಂದ 700. ಕಲ್ಲಂಗಡಿ 1,500 ರಿಂದ 1,400. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಸಜ್ಜೆ ಹೈಬ್ರಿಡ್ 1,644 ರಿಂದ 1,852. ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 4,669 ರೂಪಾಯಿಗಳು. ನೆಲಗಡಲೆ 4,010 ರಿಂದ 7,509. ಸ್ಥಳೀಯ ಜೋಳ 1,410 ರಿಂದ 1,637. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 1,806 ರೂಪಾಯಿಗಳು. ನವಣೆ ಹೈಬ್ರಿಡ್ 2,100 ರಿಂದ 2,711. ಇನ್ನು ಹರಿಹರ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 1,580. ಭತ್ತ ಸೋನ ಕನಿಷ್ಠ ಮತ್ತು ಗರಿಷ್ಠ 1,970 ರೂಪಾಯಿಗಳು.